ಎಪಿಎಂಸಿ ಮಾರುಕಟ್ಟೆಯ ಹೊರಗೆ ಯಾವುದೇ ಟ್ರೇಡ್ ಏರಿಯಾ, ಇದರಲ್ಲಿ ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ಕೂಡ ಸೇರಿದಂತೆ ರೈತರು ಯಾವುದೇ ಶುಲ್ಕ ಅಥವಾ ಸೆಸ್ ಕೊಡಬೇಕಾಗಿಲ್ಲ. ಈ ಅಧಿನಿಯಮದ ಯಾವುದೇ ಅಂಶಗಳನ್ನು ಉಲ್ಲಂಘಿಸಿದಲ್ಲಿ ವ್ಯಾಪಾರಿಗಳ ಮೇಲೆ ಭಾರಿ ಜುಲ್ಮಾನೆ ಹೇರುವ ಅವಕಾಶವಿದೆ. ವಾದ ವಿವಾದ ಮತ್ತು ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸುವುದಕ್ಕಾಗಿ ರಾಜಿ ಮಂಡಳಿಯ ಅವಕಾಶವಿದೆ. ಇದರಲ್ಲಿ ರೈತರು ಸ್ಥಾನೀಯ ಎಸ್ಡಿಎಂ ಬಳಿ ತಮ್ಮ ದೂರನ್ನು ಸಲ್ಲಿಸಬಹುದು. ರೈತರು ಮೊಬೈಲ್ ಮೂಲಕ ಕೂಡ ತಮ್ಮ ವ್ಯಾಪಾರವನ್ನು ಮಾಡಬಹುದು. ಕೃಷಿ ಉತ್ಪನ್ನ ವ್ಯಾಪಾರ ಮತ್ತು ವಾಣಿಜ್ಯ ಸಂವರ್ಧನೆ ಮತ್ತು ಸರಳೀಕರಣ ಅಧಿನಿಯಮ 2020, ರೈತರಿಗೆ ಸ್ವಾತಂತ್ರ್ಯ ನೀಡುವ ಅಧಿನಿಯಮ. ರೈತರು ಈಗ ತಮ್ಮ ಬೆಳೆಯನ್ನು ಯಾವಾಗ ಬೇಕಾದರೂ, ಎಲ್ಲಿ ಬೇಕಾದರೂ, ಯಾರಿಗೆ ಬೇಕಾದರೂ ಮಾರಾಟ ಮಾಡಬಹುದು. ರೈತರು ಇನ್ನು ಯಾರ ಮೇಲೆಯೂ ಅವಲಂಬಿತರಾಗಬೇಕಾಗಿಲ್ಲ. ಬದಲಾಗಿ ಖಾದ್ಯ ಉತ್ಪನ್ನ ಕಂಪನಿಗಳ ಜೊತೆ ಪಾರ್ಟ್ನರ್ ಅಂತೆ ಸೇರಿ ಹೆಚ್ಚು ಲಾಭ ಗಳಿಸಬಹುದು. ಸಶಕ್ತ ಅನ್ನದಾತ, ಸ್ವಾವಲಂಬಿ ಭಾರತ. ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಕೃಷಿ ಹಾಗೂ ತೋಟಗಾರಿಕೆ ಅನುಭವಗಳು. ಈ ಕುರಿತು ಸಿದ್ದಾಪುರದ ರಾಜು ಕೃಷ್ಣ ನಾಯ್ಕ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡ್ಗಿ. ನಮಸ್ಕಾರ ರಾಜು. ನಮಸ್ಕಾರ ಸರ್. ಎಷ್ಟು ಎಕರೆ ಬೆಳೆ ವಿನ್ಯಾಸ ಹೇಗೆ, ಏನೇನು ಮಾಡಿದಿರಿ? ತೋಟ ಮಾಡಿದ್ರು ಸರ್, 1.5 ಎಕರೆ ತೋಟದಲ್ಲಿ ಬಾಳೆ ಉಂಟು, ಅಡಿಕೆ ಮತ್ತು ಕಾಳುಮೆಣಸು ಮತ್ತು ಕೋಕೋ ಗಿಡ ಮತ್ತು ಯಾಲಕ್ಕಿ ಗಿಡ, ಇಷ್ಟುಗಳನ್ನು 1.5 ಎಕರೆ ತೋಟದಲ್ಲಿ ಹಾಕಿದ್ದೀವಿ. ಮತ್ತು ಇದನ್ನು ಬಿಟ್ಟು 2 ಎಕರೆ ಗದ್ದೆ ಉಂಟು, ಅದು ಒಂದೇ ಬೆಳೆ ಬರುತ್ತೆ. ನೆಕ್ಸ್ಟ್ ಬೇಸಿಗೆಯಲ್ಲಿ ಕಲ್ಲಂಗಡಿ ಹಾಕ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿವಿ. ಅದಿನ್ನು ಬೆಳೆ ಬಂದಮೇಲೆ ಯೋಜನೆ ಮಾಡ್ಬೇಕಂತ ಇದ್ದೀವಿ ಈಗ. ಮತ್ತು ಶುಂಠಿನೂ ಹಾಕಿದ್ದೀವಿ, 1-2 ಎಕರೆ ಶುಂಠಿ ಹಾಕಿದ್ದೀವಿ. 2 ವರ್ಷ ಆಯ್ತು ಹಾಕಕ್ಕೆ ಇವಾಗ ಚೆನ್ನಾಗಿ ಬರ್ತಾ ಉಂಟು. ಮತ್ತು ಮೆಣಸು ಅದರಲ್ಲಿ ಹಾಕ್ತೀವಿ. ಮತ್ತು ತರಕಾರಿ, ಸೌತೆಕಾಯಿ, ಬೆಂಡೆ, ಇದನ್ನೆಲ್ಲ ಮಿಶ್ರ ಬೆಳೆಗಳನ್ನು ಮಾಡ್ತಾ ಇದೀವಿ. ಅಂದ್ರೆ ಮೆಣಸು ಅಂದ್ರೆ ಕಾಳು, ಕಾಳು ಮೆಣಸು ಸರ್. ಅಂದ್ರೆ ಅಡಿಕೆ ಮರಕ್ಕೆ ಅಟ್ಯಾಚ್ಮೆಂಟ್ ಆಗಿ ಅಡಿಕೆ ಮರಕ್ಕೆ ಅದು ಹಬ್ಬಕ್ಕಂತ ಹೋಗುತ್ತೆ. ಅದು ಚೆನ್ನಾಗಿ ಉಂಟು, ರೇಟ್ ಚೆನ್ನಾಗಿ ಉಂಟು. ಈ ಸಲ 400-500 ರೂಪಾಯಿ ರೇಟ್ ಆಗಿತ್ತು, ಒಂದು ಸಲ 2 ವರ್ಷದಿಂದ 800 ರೂಪಾಯಿ ರೇಟ್ ಆಗಿತ್ತು. ಅದು ನಮ್ಮ ವ್ಯವಸಾಯಕ್ಕೆ ಚೆನ್ನಾಗಿ ಒಂದು ಇದಾಗಿ ಬರುತ್ತೆ, ತೊಂದರೆ ಇಲ್ಲ. ಈ ಸರಿ ಮಳೆ ಜಾಸ್ತಿ ಆಗಿದ್ದಕ್ಕೆ ಸೊರಗ ರೋಗ ಅಂತ ಎಲ್ಲ ಬಂತು ಅಂತ ಹೇಳಿ ನಿಮ್ಗೆ ಇಲ್ಲ ಸರ್? ಆ ಟೈಪ್ ಏನು ಬರಲಿಲ್ಲ. ಅಂದ್ರೆ ನಾವು 2 ಟೈಮ್ ಔಷಧಿ ಹೊಡಿತೀವಿ, ನಮ್ದು ತುತ್ತಾ ಸುಣ್ಣ ಅಂತೇಳಿ. ಪ್ರತಿ ವರ್ಷನೂ ಮಳೆ ಜಾಸ್ತಿ ಆದ್ರೆ 2 ಟೈಮ್ ಹೊಡಿತೀವಿ, ಮಳೆ ಕಡಿಮೆ ಆದ್ರೆ 1 ಬಾರಿ ಹೊಡಿತೀವಿ. ಈ ಸಲ 1 ಬಾರಿ ಹೊಡೆದಿದ್ವಿ, ಅಷ್ಟೇನು ಬರಲಿಲ್ಲ ಕೊಳೆ. ಅಂದ್ರೆ ಗಿಡದ ವಯಸ್ಸು ಎಷ್ಟು ಅದಕ್ಕೆ ಬಳ್ಳಿ? ಆಕ್ಚುಲಿ ಬಳ್ಳಿ ಬಂದ್ರೆ ಒಂದು 20 ವರ್ಷ ಬರ್ತದೆ ಸರ್. ಕಟ್ಟೆ ರೋಗ ಬಂದ್ಬಿಟ್ಟ 2 ವರ್ಷಕ್ಕೆ ಹೋದ್ರೆ ಹೇಳಕ್ ಬರಲ್ಲ. ಅಡಿಕೆ ಮರಕ್ಕೆ ಸರ್ 100-120 ವರ್ಷ ಅದಕ್ಕೆ ಆಯುಷ್. ನಮ್ಮ ಅಜ್ಜಾರ್ ನೆಟ್ಟಿದ ಗಿಡ ಇನ್ನೂ ಉಂಟು 100-120. ಗಾಳಿಗೇನು ಕಟ್ಟಾಗಿ ಬರ್ತಾ ಬಿಟ್ರೆ ಮತ್ತೇನು ಪ್ರಾಬ್ಲಮ್ ಇಲ್ಲ ಸರ್. ಈಗ ಅನೇಕ ಬೆಳೆಗಳನ್ನು 1.5 ಎಕರೆಯೊಳಗೆ ವಿನ್ಯಾಸ ಮಾಡಿ ಬೆಳೆದಿದ್ದೀರಿ, ಅದು ಹೇಗೆ ಸಾಧ್ಯ ಆಯ್ತು, ಹೆಂಗೆಂಗೆ ಮಾಡಿದಿರಿ ಸ್ವಲ್ಪ ಹೇಳ್ತಿರೋ, ಬೇರೆ ರೈತರಿಗೂ ಗೊತ್ತಾಗಲಿ. ನಮ್ಮ ಅಜ್ಜರು ಮಾಡಿದ್ದು ಸ್ವಲ್ಪ ಹಳೆ ತೋಟ, ಒಂದು 100 ಗಿಡ ಇತ್ತು ಸರ್. ಮತ್ತು ನಮ್ಮ ತಂದೆಯವರು 1-200 ಗಿಡ ಹಾಕಿದ್ರು. ಹತ್ತದ ನಂತರ ನಾನು 1-4 ಗಿಡ ಅಂತರ ಅಂತ ಹೇಳಿದ್ರೆ ಸರ್ ನಿಮಗೆ 16 ಮೆಟ್ಟು ಅಂತಾರೆ. 16 ಮೆಟ್ಟು ಅಂತಂದ್ರೆ ನಿಮಗೆ 12 ಫುಟ್ ಲೆಕ್ಕ ಆಗುತ್ತದೆ. ಬಣ್ಣನೂ ಅಷ್ಟೇ, 16-12 ಫುಟ್ ಸಾಲಿಂದ ಗಿಡ ಸರ್, ಪಗಡೆ ಸಾಲು ಅಂತೇಳಿ. 1 ಎಕರೆಗೆ 400 ಗಿಡ ಕೊಡುತ್ತೆ ಸರ್ ಹಳೆ ತೀರಿಯಲ್ಲಿ. ಇವಾಗೆಲ್ಲ ಸರ್ 8 ಫುಟ್ಗೆ 9 ಫುಟ್ಗಳು ಹಾಕ್ತಾರೆ, ಅದಷ್ಟು ಇಳುವರಿ ಬರಲ್ಲ ಸರ್. 200 ಹಾಕ್ತಾರೆ ಅಂದ್ರೆ ಏನಿದೆ ಸರ್, ಈಗ 16 ಮೆಟ್ಟು ಅಂತ ಹೇಳಿದ್ರೆ 12 ಫುಟ್ ಅದು ಸೆಂಟ್ ಗಿಡಕ್ಕೆ ಒಂದು ಹಾಕ್ಲಿಕ್ಕೆ ಜಾಗ ಇರ್ತಿತ್ತು. ಇವಾಗ ಹಂಗಲ್ಲ ಸರ್, ಇವಾಗ ಏನ್ ಮಾಡಿದ್ರೆ ಎಲ್ಲ 8-8 ಫುಟ್ಗೆ ಹಾಕಕ್ಕೆ ಅಷ್ಟೊಂದು ಇಳುವರಿ ಬರೋದು ನನ್ನ ಅನಿಸಿಕೆ. ಈಗ ನಮ್ದು ಹಿಂದಿನ ತೀರಲ್ಲಿ ನಾನು ಎಲ್ಲ ಅದೇ 16 ಮೆಟ್ಟಿಗೆ ಹಾಕಿದ್ದೆ, 16 ಮೆಟ್ಟು 12 ಫುಟ್ ಲೆಕ್ಕದಲ್ಲಿ ಹಾಕಿದ್ದೀನಿ ಸರ್. ನಡು ಮಧ್ಯೆ ಮತ್ತೆ ಯಾಲಕ್ಕಿ ಮತ್ತೆ ಕೋಕೋ ಗಿಡ ಮತ್ತೆ ನಡು ಮಧ್ಯೆ ಬಾಳೆ ಗಿಡ, ಇದಿಷ್ಟನ್ನು ಹಾಕಿದ್ದೀನಿ ಸರ್. ಮತ್ತೆ ಕಾಳು ಮೆಣಸು. ಬಾಳೆ ಬಂದ ತಕ್ಷಣ ಕಟಾವು ಮಾಡಿ ಮತ್ತೆ ಮರಿ ಬರ್ತಾ ಇರುತ್ತೆ, ಹಂಗೆ ಬಿಟ್ಟು ಬಿಡುದ ಅಥವಾ ಹೇಗೆ? ಇಲ್ಲ ಸರ್, ಅದರಲ್ಲಿ ಬಾಳೆಗೆ ನೆಟ್ಟ ತಕ್ಷಣ ನಾವು ಬಾಕಿ ಹೇಳೆಲ್ಲ ತೆಗೆದು ಬಿಡ್ತೀವಿ ಸರ್. 1 ಹೇಳಿ ಮಾತ್ರ ಬಿಡ್ತೀವಿ. ಆ 1 ಹೇಳಿ ಬಿಟ್ರೆ ಮಾತ್ರ ನಮಗೆ ಏನಾದ್ರು ಕೊನೆ ಚೆನ್ನಾಗಿ ಹಿಡಿಪಾಗಿ ಬರುತ್ತೆ. ಮತ್ತೆ 3-4 ಇದ್ದು ಬಿಟ್ಟರೆ ಕಿತ್ತು ಬೇರೆ ಕಡೆ ನಡೀತೀವಿ ಸರ್. ಜಾಗ ಉಂಟು, ಬೇರೆ ಕಡೆ ನಡ್ಕೊತಾ ಹೋಗ್ತೀವಿ, ಇಲ್ಲ ಬೇರೆ ಯಾರಿಗಾದ್ರು ಮಾರಾಟ ಮಾಡ್ತೀವಿ, ಅದ್ರಲ್ಲಿ ಸ್ವಲ್ಪ ಆದಾಯ ಬರ್ತದೆ. ಅದು ಭಾಳ ಹೇಳಾಬಿಟ್ಟು ಸರ್ ಮತ್ತೆ ಎಲ್ಲ ಗಿಡಕ್ಕೂ ಅದು ಇದು ಸಾಕಾಗಲ್ಲ ಬೆಳಕು. ಬೆಳಕೊಂದು ಸರ್ ಮತ್ತೆ ಅದಕ್ಕೆ ಒಂದೇ ಕೊನೆಗೆ ಅಷ್ಟೇ ಚೆನ್ನಾಗಾಗಲ್ಲ. ಅದು ಒಂದೇ ಬಿಟ್ಬಿಟ್ರೆ ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೀತೀವಿ ಸರ್. ಅದು ಕೊನೆ ಒಂದು 40 ಕೆಜಿ 30 ಕೆಜಿ ಹಿಂಗಾರು ಬರ್ತದೆ ಸರ್. ಅದು ಬಹುವಾರ್ಷಿಕವಾಗಿ ಬರುತ್ತೆ. ಎಷ್ಟು ಬೆಳೆಯನ್ನು ಬಿಡಬಹುದು ಹಂಗೆ? ಅದೇ ಕಿತ್ತು ನೆಟ್ಟು ಬರೀ ಒಳ್ಳೆ ಸರ್, 3 ವರ್ಷಕ್ಕೊಂದ್ರೆ ಕಿತ್ತು ನೆಡಬೇಕಾದ್ರೆ ನಾನು, ಅದಿಲ್ಲಾಂದ್ರೆ ಕಟ್ಟೆ ರೋಗ ಬಂದ್ಬಿಡುತ್ತೆ ಸರ್. ನಮ್ಮ ಕಡೆ ಕಟ್ಟೆ ರೋಗ ಅಂತಾರೆ, ಕಿತ್ತು ನೆಟ್ಟಷ್ಟು ಬಾಳೆ ಭಾರಿ ಚೆನ್ನಾಗಿ ಬರ್ತೈತಿ, ಬಾಳೆನು ಚೆನ್ನಾಗಿ ಬರ್ತೈತಿ ಮತ್ತೆ ಸರ್ ಬೆಳೆನೂ ಚೆನ್ನಾಗಿ ಬರ್ತೈತಿ ಮತ್ತೆ ಕೊನೆನೂ ಭಾರಿ ಚೆನ್ನಾಗಿ ಹಿಡುಪಾಗಿ ನಿಲ್ತೈತೆ. ಮತ್ತೆ ಬಾಳೆಗಿಡ ಇದರಿಂದ ಸ್ವಲ್ಪ ತೋಟಕ್ಕೂ ಭಾಳ ತಂಪು, ನೀರು ಜಾಸ್ತಿ ಬಿಡ ಸರ್, ಅದನ್ನು ನೀರನ್ನ ಹಿಡಿದಕ್ಕಾಗಿ ನೀರು ಜಾಸ್ತಿ ಅವಶ್ಯಕತೆ ಬೀಳಲ್ಲ, ಮೇಲ್ ನೀರನ್ನ ಕೂಡ ಅವಶ್ಯಕತೆ ಇರಲ್ಲ ತೋಟಕ್ಕೆ. ಯಾವತ್ತು ಬಾಳೆ ಇರೋದ್ರಿಂದ ಯಾವತ್ತು ನೀರು ಅದನ್ನ ಸಂಗ್ರಹಣೆ ಮಾಡ್ತಕ್ಕಂಥ ಶಕ್ತಿ ಬಾಳೆಗಿಡದಲ್ಲೂ ಉಂಟು. ಹಾಗಾಗಿ ಈಗ ಅದು 3 ವರ್ಷ ಆದ್ಮೇಲೆ ಕೇಳ್ತೀರಿ, ಆ ಕಂದ ಇರ್ತಲ್ಲ, ಕಂದ ಬೇರೆನ ಕಂದ ತಂದು ಹಾಕ್ಬೋದು ಅಥವಾ ಇದರಿಂದ ಹಾಕ್ತೀವಿ ಸರ್. ಬೇರೆ ಹೊಸ ಹೊಸ ತಳಿಗಳು ಹಾಕ್ತೀವಿ, ಮೈಸೂರು ಮಿಟ್ಲೆ ಹಾಕ್ತೀವಿ, ಮತ್ತೆ ಕರಿಬಳೆ ಹಾಕ್ತೀವಿ, ಮತ್ತೆ ಸಾರಿನ ಬಾಳೆ ಅಂತೇಳಿ ಸಾಂಬಾರಿಗೆಲ್ಲ ಹಾಕ್ತಾರಲ್ಲ ಅದನ್ನು ತಂದು ಹಾಕ್ತೀವಿ. ಒಂದು 3-4 ಏಲಕ್ಕಿ ಬಾಳೆ ಅಂತ ಉಂಟು, ಅದು ತಂದು ಹಾಕ್ತೀವಿ. ಮತ್ತೆ ಜೊಂಡಿಸ್ ಬಾಳೆ ಅಂತ ಉಂಟು, ಅದು ತಂದು ಹಾಕ್ತೀವಿ. ಎಲ್ಲ ಬೇರೆ ಬೇರೆ ಕ್ವಾಲಿಟಿಗಳನ್ನು ಹಾಕ್ತಾ ಇರ್ತೀವಿ. ಈ ರೀತಿ ಬೇರೆ ಬೇರೆ ಬಾಳೆಯನ್ನು ಹಾಕುವಾಗ ಅದು ಯಾವ ರೀತಿ ನಿಮ್ಗೆ ಅನುಕೂಲ ಆಗುತ್ತೆ? ಅನುಕೂಲ ಅಂತ ಅಂತೇಳಿ ಸರ್ ಮಾರ್ಕೆಟ್ ನೋಡ್ಬೇಕಲ್ಲ ಸರ್, ನಮ್ಗೆ ಹೆಂಗೆ ಚೆನ್ನಾಗ್ ಉಂಟು. ಮೈಸೂರು ಮಿಟ್ಕೆ ಚೆನ್ನಾಗ್ ಉಂಟು ಸರ್, ಅದು ಈಗ ಚಿಪ್ಸ್ಗಳು ಜಾಸ್ತಿ ಹೋಗುತ್ತೆ, ನಾವು ಅದನ್ನೇ ಜಾಸ್ತಿ ಯೂಸ್ ಮಾಡ್ತೀವಿ ಸರ್. ಮತ್ತೆ ಈ ಗೋವಾ ಕಡೆ ಎಲ್ಲ ಬಾಳೆ ಭಾಳ ಕಡಿಮೆ ಅಲ್ಲ ಸರ್, ನಮ್ಮಿಂದ ಹೋಗಿರೋಕ್ಕಾಗಿ ನಮ್ಗೆ ಇಲ್ಲಿಂದಲೇ ಜಾಸ್ತಿ ಟ್ರಾನ್ಸ್ಫರ್, ಇಲ್ಲಿಂದ ನಮ್ಮ ಮನೆಯಿಂದ ಹೋಗ್ಬಿಡ್ತಾರೆ ಜನ, ಗಾಡಿ ಮಾಡ್ಸ್ಕೊಂಡು ಹೋಗ್ತಾರೆ ವ್ಯಾಪಾರಸ್ಥರು. ಹಾಗಾಗಿ ಈಗ ನಾವು ಬಾಳೆ ಹಾಕ್ತೀವಲ್ಲ, ಮಧ್ಯಮ ಹಾಕಿರ್ತೀವಿ, ಈಗ 2, 3, 4, 5 ತಳಿಯನ್ನು ಹಾಕಿದಾಗ ಇದೊಂದು 4 ಟನ್ನು, ಇದೊಂದು 2 ಟನ್ನು, ಇದೊಂದು 1 ಟನ್ನು, ಈ ರೀತಿ ಬಂದಾಗ ಮಾರಾಟಕ್ಕೆ ತೊಂದರೆ ಆಗುತ್ತೋ ಅನುಕೂಲ ಇಲ್ಲ? ಇಲ್ಲ ಸರ್, ಅನುಕೂಲ ಆಗುತ್ತೆ, ನಮ್ಗೆ ತೊಂದರೆ ಆಗಲ್ಲ. ಅಂದ್ರೆ ನಾವು ಯಾವ್ದು ಜಾಸ್ತಿ ಮಾರ್ಕೆಟ್ ಜಾಸ್ತಿ ಉಂಟು ಅದನ್ನೇ ಹಾಕ್ತೀವಿ ಸರ್. ಮೈಸೂರು ಮಿಟ್ಟಕ್ಕಂತೂ ನಮ್ಗೆ ಬರೀ ಮೆಟ್ಲು ಮಾತ್ರ ಉಂಟು, ಮೆಟ್ಲು ಚೆನ್ನಾಗಿ ಇಳುವರಿ ಬರುತ್ತೆ, ಮತ್ತೆ ರೇಟ್ ಚೆನ್ನಾಗಿರ್ತದೆ, 22 ರೂಪಾಯಿ, 24, 30 ರೂಪಾಯಿವರೆಗೂ ರೇಟ್ ಆಗುತ್ತೆ ಒಂದು ಟೈಮ್. ಹಂಗಾಗಿ ಅದನ್ನ ನಾವು ಜಾಸ್ತಿ ಹಾಕ್ತೀವಿ ಸರ್. ಅದು ಮತ್ತೆ ಜಾಸ್ತಿ ಹೈಟ್ ಹೋಗಲ್ಲ, ಒಂದು 10 ಫುಟ್ ಒಳಗೆ ಅಷ್ಟು ಅದ್ರ ಹೈಟ್ ಸರ್, ಜಾಸ್ತಿ ಹೋಗಲ್ಲ. ಈ ಕರಿಬಾಳೆ ಆದ್ರೆ ಸಿಕ್ಕಾಪಟ್ಟೆ ಹೈಟ್ ಹೋಗುತ್ತೆ ಸರ್. ಅದು ಬಾಳೆ ಮತ್ತೆ ಈ ಗಾಳಿಗೆಲ್ಲ ಮುರಿದು ಬೆಳೆ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಂಗಾಗಿ ನಾವು ಮೆಟ್ಲನ್ನು ಜಾಸ್ತಿ ಹಾಕೋದು ಜಾಸ್ತಿ ಸರ್. ಗೊನೆ ಚೆನ್ನಾಗಿ ಬರ್ಬೇಕಂದ್ರೆ ಏನ್ ಮಾಡೋದು? ಸ್ವಲ್ಪ ಮಡ್ಡೆ ಗೊಬ್ಬರ ಹಾಕ್ಬೇಕು ಸರ್, ಸ್ವಲ್ಪ ಸರ್ಕಾರಿ ಗೊಬ್ಬರ ಹಾಕ್ತೀವಿ, ಸ್ವಲ್ಪ ಯೂರಿಯಾ, ಮತ್ತು ಸ್ವಲ್ಪ ಮಣ್ಣನ್ನು ಜಾಸ್ತಿ ಕೊಡ್ಬೇಕು ಅದಕ್ಕೆ, ಮೇಲ್ ಮಣ್ಣು ಅಂತ ಹೇಳ್ತಾರೆ. ಮತ್ತೆ ಕಂತ ಜಾಸ್ತಿ ಹೊಡ್ಬೇಕು ಸರ್, ಒಂದು 2 ರಿಂದ 2 ಫುಟ್ 3 ಫುಟ್ ಹೊಡೆದು ಭಾರಿ ಒಳ್ಳೇದು. ಮತ್ತೆ ಮೇಲ್ ಮಣ್ಣು ಜಾಸ್ತಿ ಕೊಡ್ಬೇಕು ಸರ್ ಅದಕ್ಕೆ. ಮತ್ತೆ ಒಂದು ಗೊನೆಯಲ್ಲಿ ಇಷ್ಟೇ ಹಣ್ಣು ಇರಬೇಕು, ಹಂಗೇನು ಮಾಡಬೇಕು? ಸ್ಟೆಪೇನಿಲ್ಲ ಸರ್, ಅದು ಹೇಳಕ್ ಬರಲ್ಲ, ಅದು ಗಿಡದ ಮೇಲೆ ಡಿಪೆಂಡ್ ಸರ್. ಅದೇ 20 ಕೆಜಿ, 30 ಕೆಜಿ, 40 ಕೆಜಿ, 50 ಕೆಜಿ ವರೆಗೂ ಬರ್ತದೆ. ಚೆನ್ನಾಗಿ ಬಂದ್ರೆ 60 ಕೆಜಿ ಬಂದರೂ ಬಂತು, ಅದು ನಮ್ದು ಕೃಷಿ ಮೇಲೆ ಅವಲಂಬಿಸಿರುತ್ತೆ ಸರ್. ಅದು ಅದು ಎಷ್ಟು ಬರ್ತದೆ ಅದಕ್ಕೆ ಬಿಟ್ಟು ಉಳ್ದ. ಹೌದು ಸರ್, ನಾವೇನು ತುದಿ ಮುರಿಯೋದು ಹಂಗೇನು ಮಾಡೋದಿಲ್ಲ. ಏನು ಮಾಡಲ್ಲ ಸರ್, ಹಣ್ಣಿನ ಗಾತ್ರ ಬರಬೇಕಂದ್ರೆ ಅದನ್ನ ಸಿಂಪರಣೆ ಮಾಡಿ, ಇದನ್ನ ಸಿಂಪರಣೆ ಮಾಡಿ. ನಾವು ಅದೇ ಆ ಟೈಪ್ ಏನು ಮಾಡ್ತಿಲ್ಲ ಸರ್ ಸದ್ಯವಾಗ. ಕೃಷಿ ಹೆಂಗೀಗ ಏನುಂಟು ಮಾಮೂಲಿಯಾಗಿ ಅದನ್ನ ನಾವು ಮಾಡ್ತಾ ಇದೀವಿ ಸರ್. ಬಿಟ್ಟರೆ ಮತ್ತೆ ಬೇರೆ ಏನೋ ಅದಕ್ಕೆ ಔಷಧಿ ಹೊಡೆಯೋದಾಗಲಿ ಅಥವಾ ಬೇರೆ ಯಾವುದೂ ಮಾಡ್ತಿಲ್ಲ ಸರ್. ಈಗ ಬೇಕಾಗೇ ಇಲ್ಲ, ಅದು ನಮ್ಮಲ್ಲಿ ಅವಶ್ಯಕತೆ ಇಲ್ಲ ಸರ್ ಸದ್ಯ ಮಟ್ಟಿಗೆ. ಬೇರೆ ಕಡೆ ಏನು ಮಾಡ್ತಾರೆ ಗೊತ್ತಿಲ್ಲ ಸರ್. ಸದ್ಯ ಮಟ್ಟಿಗೆ ನಮ್ದು ಈಗ ಹಿಳ್ಳು ಮಾತ್ರ ನಾವು ಸರ್ ಕಿತ್ತು ಬಿಡ್ತೀವಿ, ಅದೊಂದೇ ಬಿಟ್ಟು ಮತ್ತೆ ಬೇರೆ ಯಾವುದು ಮಾಡ್ತಿಲ್ಲ ಸರ್. ನಾವು ಈಗ ಬರೇ ಬಾಳೆನ ಹಾಕಕ್ಕಾಗಲ್ಲ, ಮಧ್ಯೆ ನೀವು ಏಲಕ್ಕಿ ಹಾಕಿರಿ, ಕೋಕೋ ಹಾಕಿರಿ, ಅದು ಹೇಗೆ, ಎಲ್ಲಿ ಹಾಕಿರಿ? ಅದು ತೋಟದಲ್ಲಿ ಹಾಕಿದ್ವಿ ಸರ್, ನಡು ಮತ್ತೆ ಜಾಗ ಇರುತ್ತೆ ಸರ್ ಸೈಡಿಗೆ. ಅದು ಏಲಕ್ಕಿ ಹಾಕಿದ್ವಿ, ಕೋಕೋ ಗಿಡ ಹಾಕಿದ್ವಿ, ಮತ್ತೆ ಕಾಫಿ ಗಿಡನೂ ಹಾಕಿದ್ವಿ ಅದರಲ್ಲಿ. ಒಟ್ಟು ಒಂದು 5-6 ಮಿಶ್ರ ಬೆಳೆ ಉಂಟು ಸರ್ ಅದಕ್ಕೆ. ಮತ್ತೆ ಇದು ಯಾವ್ದು ಸರ್, ಬಾಳೆ ಆಯ್ತಾ, ಕಾಳುಮೆಣಸು ಇಷ್ಟನ್ನು, ಮತ್ತೆ ಜಂಬೆ ಗಿಡ ಉಂಟು ಸರ್, ಜಂಬೆ ಹಣ್ಣು ಅಂತ ಹೇಳ್ತಾರೆ, ಅದು ಅದು ಉಂಟು. ಅಂದ್ರೆ ಒಂದು ಕಡೆ ಬಾಳೆ, ಒಂದು ಕಡೆ ಕೋಕೋ, ಒಂದು ಕಡೆ ಏಲಕ್ಕಿ, ಹಿಂಗೆ ಹಾಕೊಂತ ಬಂದಿದ್ದು ಅಥವಾ ಹೇಗೆ? ಅಲ್ಲ ಹಂಗಲ್ಲ ಸರ್, ಅಡಿಕೆ ನಡುಮಧ್ಯದಲ್ಲೇ ಹಾಕಿದ್ದು ಬಂದಿದ್ದು. ಅಡಿಕೆ ನಡುಮಧ್ಯ, ಅಲ್ಲ ಸರ್, ನಡುಮಧ್ಯ ಮಾತ್ರ ಬಾಳೆಗಿಡ ಹಾಕೋದು. ಸೈಡ್ ಜಾಗ ಇರುತ್ತಲ್ಲ ಸರ್, ಅಲ್ಲೇ ಕೊಕ್ಕೋ ಗಿಡ, ಕಾಫಿ ಗಿಡ, ಏಲಕ್ಕಿ, ಮತ್ತೆ ಕಾಳುಮೆಣಸು ಎಲ್ಲದೂ ಹಾಕಿದ್ದು ಬರ್ತೀವಿ ಸರ್. ಈ ಬೆಳೆಗಳು ಒಂದಕ್ಕೊಂದು ಪೂರಕನ ಹೇಗೆ ಅಂದ್ರೆ ಸರ್, ಈಗ ನೀರಿಗಾಗಿ ಪೈಪೋಟಿ ಮಾಡೋದು, ಸೂರ್ಯನ ಬೆಳಕಿಗಾಗಿ ಪೈಪೋಟಿ ಮಾಡೋದು, ಆ ಟೈಪ್ ನೀರು ಬೆಳಕು ಚೆನ್ನಾಗಿ ಬರ್ತಾ ಉಂಟು ಸರ್. ಯಾವ್ದಕ್ಕೆ ಪ್ರಾಬ್ಲಮ್ ಆಗ್ತಾ ಇಲ್ಲ, ನೀರಿಗೇನು ಸಮಸ್ಯೆ ಆಗ್ತಾ ಇಲ್ಲ, ಬಾಳೆ ಇದರಿಂದ ನೀರಿಗೇನು ಪ್ರಾಬ್ಲಮ್ ಆಗ್ತಾ ಇಲ್ಲ, ಪೌಷ್ಟಿಕಾಂಶಕ್ಕೂ ಏನು ಕೊರತೆ ಆಗ್ತಿಲ್ಲ. ನಾವು ನೀರು ಒಂದು 2 ತಿಂಗಳು ನೀರು ಯೂಸ್ ಮಾಡ್ತೀವಿ ಸರ್, ಮೈಕ್ರೋಜೆಟ್ ಮಾಡಿ ನೀರನ್ನು ಬಿಡಿಸ್ಬಿಡ್ತೀವಿ ಒಂದು 2 ತಿಂಗಳು ಮಾತ್ರ. ಅದ್ರಿಗೆ ಅಂತರ್ ಬೇಸಾಯ ಮಾಡೋಕ್ಕಾಗುತ್ತೆ, ಕಳೆ ಬರ್ತಾ ತೆಗಿಬೇಕಾಗುತ್ತೆ. ಕಳೆ ಬಂದ್ರೆ ಸರ್ ಏನ್ ಮಾಡ್ತೀವಿ, ನಾವು ಮಿಷನ್ ಹೊಡಿಸ್ಬಿಡ್ತೀವಿ, ಮಿಷನ್ ಹೊಡಿಸ್ಬಿಡ್ತೀವಿ. ಮತ್ತೆ ಯಾವ್ದಾದ್ರು ರಾಸಾಯನಿಕ ಗೊಬ್ಬರನ ಇದು ಈಗೆಲ್ಲ ಬಂದಿವರಿಗೆ ಕಳೆನಾಶಕ, ಅದನ್ನ ಯಾವ್ದನ್ನ ಯೂಸ್ ಮಾಡಲ್ಲ ಸರ್. ಏನಾದ್ರೆ ಮಿಷನ್ ಹೊಡಿಸಿದ್ರೆ ಅದು ಅಲ್ಲೇ ಗೊಬ್ಬರ ಆಗುತ್ತೆ, ಅಲ್ಲೇ ಕಟ್ ಆಗ್ಬಿಡುತ್ತೆ, ಅದು ಅಲ್ಲೇ ಗೊಬ್ಬರ ಆಗುತ್ತೆ. ಬೇರೆ ದರ್ಶನಲ್ಲಿ ತೆಗೆಯಲ್ಲ? ಇಲ್ಲ ಸರ್, ಏನು ಮಾಡಲ್ಲ. ಮತ್ತೆ ಬಂದ ತಕ್ಷಣ 4-5 ತಿಂಗಳು ಬಿಟ್ಟು ಮತ್ತೆ ಅದೇ ಕಟಾವ್ ಮಾಡ್ತೀವಿ, ಅದು ಮತ್ತೆ ಅಲ್ಲೇ ಬೆಳೆ ಆಗುತ್ತೆ. ನಮ್ಗೆ ಭಾಳ ಒಳ್ಳೇದು ಅದು ತೋಟಕ್ಕೆ, ಅದು ಮತ್ತೆ ಗೊಬ್ಬರ ಆಗುತ್ತೆ ನಮಗೆ. ಮತ್ತೆ ಅದು ಕಿತ್ತು ಬಿಟ್ಟು ಏನಾಗುತ್ತೆ ಅಂದ್ರೆ ಸರ್, ನಮಗೆ ಗೊಬ್ಬರ ಜಾಸ್ತಿ ಸಿಗಲ್ಲ. ಇದು ಕಟಾವ್ ಮಾಡೋದ್ರಿಂದ ಮತ್ತೆ ನಮ್ಗೆ ಗೊಬ್ಬರ ಜಾಸ್ತಿ ಉತ್ಪತ್ತಿ ಆಗುತ್ತೆ. ಈಗ ಅಡಿಕೆ ಎತ್ತರವಾಗಿ ಬೆಳೆಯುತ್ತೆ, ಹೌದಲ್ಲ, ನಾವೊಂದು ಕಟಾವ್ ಮಾಡಬೇಕಾದಾಗ ಅದ್ರ ಗೊನೆ ಬಿದ್ದು ಇವು ಮುರಿಯೋದು ಹಂಗೇನು ಆಗಲ್ಲ? ಇಲ್ಲ ಇಲ್ಲ ಸರ್, ಅದಕ್ಕೆಲ್ಲ ಈಗ ಹಗ್ಗ ಉಂಟಲ್ಲ ಸರ್, ಹಿಂದಿನ ಕಾಲದಿಂದ ಹಗ್ಗ ಮೇಲೆ ಬಿಡ್ತಾರೆ, ಹಗ್ಗದ ಮೇಲೆ ಬಿಡೋಕ್ಕಾಗಿ ಏನು ಅಪಾಯ ಆಗಲ್ಲ ಸರ್ ಅದು. ಹಾಗಾಗಿ ಅದು ಕೊನೆ ದೊಡ್ಡ ಅಷ್ಟು ಚೆನ್ನಾಗಿ ಚಾಣಕ್ಷದಿಂದ ಕೆಲಸ ಮಾಡ್ತಾರೆ ಅವರು. ಹಂಗಾಗಿ ಕರೆಕ್ಟಾಗಿ ಕೊನೆ ಅದಕ್ಕೆ ಹತ್ರ ಹತ್ರ ಹೋಗಿ ಅದನ್ನ ಹಗ್ಗದಲ್ಲೇ ಬಿಡೋದ್ರಿಂದ ನಮ್ಗೆ ಎಂತ ಅಡಿಕೆ ಬೇಕು ಅನ್ನೋದ್ರ ಮೇಲೆ ಕಟಾವ್ ಮಾಡಬೇಕಾಗುತ್ತೆ. ಹೌದು, ಅಡಿಕೆ ಆದಾಗ ನಾವು ಗಿಡ ಮಾಡ್ಬೇಕಾದ್ರೆ ಗಿಡ ನೋಡಿ ಒಳ್ಳೆ ಬೆಳೆದ ಮರ ಒಂದು 30 ವರ್ಷ ಮರ ನೋಡಿ ಕೊನೆಯನ್ನು ಬಿಟ್ಟು ಅದು ಪೂರ್ತಿ ಹಣ್ಣಾದ್ಮೇಲೆ ಅದನ್ನ ಗಿಡ ಮಾಡಿ ಅದನ್ನ ನೆಡಬೇಕು. ಅದು ಸಣ್ಣ ಗಿಡ ನೆಡಬಾರ್ದು, ಅಡಿಕೆ ಗಿಡನ ದೊಡ್ಡ ದೊಡ್ಡ ಸೈಜ್ ಸಿಕ್ತು ಗೊತ್ತಾಗುತ್ತದೆ, ಅದನ್ನ ನಾವು ಬೆಳೆಸಿ ಅದನ್ನೇ ನೆಡಬೇಕಾಗುತ್ತೆ. ಸಸಿ ಮಾಡಿ ನೀವು ಮಾಡ್ತೀರಿ? ನಾವೇ ಮಾಡ್ತೀವಿ. ಹೆಂಗ ಅದನ್ನ ಮಾಡೋದು? ಮಾಡೋದಂದ್ರೆ ಅದೇ ಸರ್, ಬೀಜದ ಕೊನೆ ಇರುತ್ತೆ, ಆ ಕೊನೆಯನ್ನು ಕೊಟ್ಟೆಯಲ್ಲಿ ಹಾಕಿ ಗೊಬ್ಬರ ಹಾಕಿ 2 ಕೆಜಿ ಕೊಟ್ಟೆ ಸಿಗುತ್ತೆ. ಅದು ಆ ಕೊಟ್ಟೆದಲ್ಲಿ ಹಾಕಿಬಿಟ್ಟು ಅದು 2 ವರ್ಷದವರೆಗೂ ಇಡ್ಬೋದು. ನಾವು ಅದನ್ನು ಕೊಟ್ಟೆಲ್ಲೇ ಇಡ್ಬೋದು. ಎಷ್ಟು ದಿನಕ್ಕೆ ಮೊಳಕೆ ಬರುತ್ತೆ? ಮೊಳಕೆ 6 ತಿಂಗಳು ಬಂದ್ಬಿಟ್ಟು ಸರ್. 6 ತಿಂಗಳು ಮೊಳಕೆ ಬರುತ್ತೆ, ಬರೋ ತನಕ ತಂಪಿರುವಂಗೆ ನೋಡ್ಕೊಳ್ಳಿ. ತಂಪಿಡು, ನೀರಿನ ವ್ಯವಸ್ಥೆ ಸ್ವಲ್ಪ ಮಾಡ್ಬೇಕಾಗುತ್ತೆ ಸರ್. ಮೈಕ್ರೋಜೆಟ್ ಮಾಡಿ ನೀರನ್ನು ಮಾತ್ರ ಬಿಡ್ಬೇಕು. 2 ವರ್ಷ ಮಟ್ಟ ಕೊಟ್ಟೆಲ್ಲಿ ಇಡ್ಬೋದು, ನಂತರ ನೆಡಬೇಕಾಗುತ್ತೆ ಸರ್. 2 ವರ್ಷ ನಂತರ ಅಷ್ಟೊಳಗೆ ಒಂದಷ್ಟುಗಳನ್ನು ನೆಡ್ಬೋದು ಸರ್. ಬೇಗ ನೆಡೋದು ಒಳ್ಳೇದು ಅಥವಾ ಸ್ವಲ್ಪ 2 ವರ್ಷ ಆದ ನಂತರ ನೆಡೋದು? ಅಂದ್ರೆ ಯಾವ ಬೇಕು ನೋಡ್ಬೋದು ಸರ್, ವರ್ಷದ ಮೇಲೆ ಯಾವ ಬೇಕು ನೋಡ್ಬೋದು, ಏನಾಗಲ್ಲ. ಅವ್ರ ಅನುಕೂಲ ಮೇಲೆ ನೋಡ್ಬೋದು ಸರ್, ಅವ್ರ ಕೆಲಸ ಒತ್ತಡ ನೋಡ್ಕೊಂಡು ನೋಡ್ಬೋದು. ಒಟ್ಟು 2 ವರ್ಷವರೆಗೂ ನೋಡ್ಬೇಕು ಸರ್. ಅದನ್ನ ಸ್ವಲ್ಪ ಚಂದಾಗಿ ಬೆಳೆದಿದ್ದನ್ನು ಆಯ್ಕೆ ಮಾಡ್ಕೋಬೇಕು, ಆಯ್ಕೆ ಮಾಡ್ಕೊಂಡು ನೋಡ್ಬೇಕಾಗ ಸರ್. ಅದನ್ನು ಫಸ್ಟ್ ನೋಡ್ಬೇಕಾದ್ರೆ ಬೀಜ ಹಾಕ್ಬೇಕಾದ್ರೆ ನೋಡ್ಕೊಂಡು ಹಾಕ್ಬೇಕಾಗ ಸರ್. ಇಲ್ಲಿ ಒಳ್ಳೆ ಯಾರಾದ್ರೂ ಬೇರೆ ಯಾರಾದ್ರೂ ತೋಟದಲ್ಲಿ ಹಣ್ಣಾಗಿದ್ದ ಅಡಿಕೆ ನೋಡಿ ಅಮ್ಮ ಸೈಜ್ ನೋಡು, ದಪ್ಪ ಸೈಜ್ ಬರುತ್ತಾ, ಅದನ್ನ ನೋಡ್ಕೊಂಡೇ ತರಬೇಕಾಗುತ್ತೆ. ಅದು 3 ರೂಪಾಯಿ ಹೇಳ್ತಾರೆ ಒಂದು ಅಡಿಕೆ ಗಿಡಕ್ಕೆ, ಅಡಿಕೆ ಒಂದು ಕಾಯಿಗೆ 3 ರೂಪಾಯಿ ಹೇಳ್ತಾರೆ. ಅದನ್ನ ಸಿರ್ಸಿ ಅಥವಾ ಯಲ್ಲಾಪುರ ಹೊರಗಡೆ ಎಲ್ಲಿಂದ ಬೇಕಾದ್ರೂ ತರ್ಬೋದು. ಅದನ್ನ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದೇ ಜಾತಿದ ಹಾಕಿದ್ರೆ ಉತ್ಕೃಷ್ಟವಾಗಿ ಅದನ್ನು ದಪ್ಪ ಸೈಜ್ ಬರುತ್ತೆ ಅಡಿಕೆ. ಈಗ ಔಷಧವನ್ನೆಲ್ಲ ಸಿಂಪರಣೆ ಮಾಡಬೇಕು, ಬೋರ್ಡ್ ದ್ರಾವಣ ಸಿಂಪರಣೆ ಮಾಡಬೇಕು ಅಂತ ಅಂದಾಗ ಹೇಗೆ ಮಾಡ್ತೀರಿ ಅದನ್ನೆಲ್ಲ? ಅದೇ ಮಗದ್ರೆ ತುತ್ತ ಸೊಣ್ಣ ಒಂದೇ ಸರ್ ಮಿಕ್ಸ್ ಮಾಡೋದು, ಮತ್ತೆ ತರಕಾರಿ ಗೊಬ್ಬರ ಯಾವುದೂ ಹಾಕಲ್ಲ. ಸಾವಯವ ಗೊಬ್ಬರ ಜಾಸ್ತಿ ಹಾಕೋದು, ವೆರಳು ಗೊಬ್ಬರ ಮತ್ತೆ ಮಡ್ಡಿ ಗೊಬ್ಬರ, ಸಗಣಿ ಗೊಬ್ಬರ ಅಂತಾರಲ್ಲ ಅದನ್ನು ಯೂಸ್ ಮಾಡ್ತೀವಿ. ಮತ್ತೆ ದರ್ಕು ಮತ್ತೆ ಕರಡ ಸೊಪ್ಪು ಸಿಂಪರಣೆ ಮಾಡೋದು ಮ್ಯಾಲೇರಿ. ಸಿಂಪರಣೆ ಅಂತಂದ್ರೆ ಅದೇ ಸರ್ ಮಿಷನ್ ಉಂಟಲ್ಲ, ಇವಾಗ ಮಿಷನ್ ಅಲ್ಲಿ ಹೊಡಿಸ್ತೀವಿ ಸರ್. ಕೊನೆಗೌಡರು ಬರ್ತಾರೆ ಅದಕ್ಕೆ, ಅಲ್ಲಿ ಹೊಡಿತಾರೆ ಸರ್. ಅದನ್ನು ಅದನ್ನು ಸಿಂಪರಣೆ ಮಾಡೋರು ಒಂದು ತಂಡ ಇರುತ್ತೆ, ತಂಡ ಇರುತ್ತದೆ, ಅವ್ರಿಗೆ ದುಡ್ಡು ಕೊಡಬೇಕು. ಹೌದು ಸರ್. ಅದು ಡಬ್ಬಿಗೆ 100-150 ರೂಪಾಯಿ ಒಂದು ಡಬ್ಬಿ ಹೇಳ್ತಾರೆ. ಅದು ಅದು ಎಷ್ಟು ಡಬ್ಬಿ ಆಗುತ್ತೋ ಆ ಡಬ್ಬಿ ಮೇಲೆ ಅವರು ಚಾರ್ಜ್ ಮಾಡ್ತಾರೆ. ಅಂದಾಜು ಎಷ್ಟು ಡಬ್ಬಿ ಆಗುತ್ತೆ? ಅಂದಾಜು ಒಂದು 25 ಡಬ್ಬಿ 30 ಡಬ್ಬಿ ಡಬ್ಬ ಅಂತಾರಲ್ಲ ಬೆಲೆ ಡಬ್ಬ, ಆ ಡಬ್ಬಕ್ಕೆ ಒಂದು ಡಬ್ಬ 100-150 ರೂಪಾಯಿ ಅದಕ್ಕೆ. ತುತ್ತ ಸುಣ್ಣ ಎಲ್ಲ ನಮ್ದಾಗಿರುತ್ತೆ, ಅದನ್ನೆಲ್ಲ ಮಿಕ್ಸ್ ಮಾಡಿ ಅವ್ರು ಕೊಟ್ಟು ಹೊಡಿತಾರೆ. ಅವರು ಪಂಪ್ ಎಲ್ಲ ನಮ್ದೇ ಇರುತ್ತೆ, ಅವ್ರು ಹೊಡಿಲಿಕ್ಕೆ 100-150 ರೂಪಾಯಿ ಚಾರ್ಜ್ ಮಾಡ್ತಾರೆ. ಎಷ್ಟು ಡಬ್ಬ ಹೊಡಿತಾರೆ ಅದ್ರ ಮೇಲೆ ಡಿಪೆಂಡ್. ರೈತರು ಮಾಡ್ಲಿಕ್ಕೆ ಆಗಲ್ಲ, ಅದು ಕಷ್ಟ ಆಗುತ್ತೆ ಸರ್. ಯಾಕಂದ್ರೆ ಅದು ಕಸಬಗನ್ ಕಲ್ತರ ಆಗಿರ್ಬೇಕು. ಈಗ ಹೆಂಗಂತ ಹೇಳಿದ್ರೆ ಈಗ ವಿಮಾನ ಎಲ್ಲರಿಗೂ ಹೊಡೆಯಕ್ಕಾಗಲ್ಲ, ಹೆಲಿಕಾಪ್ಟರ್ ಎಲ್ಲರಿಗೂ ಹೊಡೆಯಕ್ಕಾಗಲ್ಲ, ಹಂಗೆ ಆ ಕಸಬು ಕಲ್ತರ ಆಗಿರ್ಬೇಕು ಅಂತಾರೆ. ಆ ಕಸಬು ಕಲ್ತರ ಕೆಲವು ಜನ ಮಾತ್ರ ಅದೆಲ್ಲರೂ ಮಾಡಕ್ಕೆ, ಅದು ಮರದ ಮೇಲೆ ಮಾಡಿದ್ರೆ ಕೆಲಸ ಇರೋಕ್ಕಾಗಿ ಅದೆಲ್ಲರೂ ಮಾಡೋಕ್ಕಾಗಲ್ಲ ಸರ್. ಅದು ನೆಲದಲ್ಲಿ ಎಲ್ಲರೂ ಬೇಕಾದ್ರೆ ಮಾಡ್ಬೋದು, ಗದ್ದೆ ಕೊಯ್ಬೋದು, ಬಾಕಿ ಕೆಲಸ ಎಲ್ಲ ಮಾಡ್ಬೋದು, ಮಣ್ಣು ಕೆಲಸ ಮಾಡ್ಬೋದು. ಅಡಿಕೆ ಮರದ ಕೆಲಸ ಭಾಳ ಕಷ್ಟ, ಅದು ಅವರೇ ಆಗಿರ್ಬೇಕು ಕೆಲಸ ಮಾಡಿ. ಅಲ್ಲಿ ಸುಳಿ ನೋಡಬೇಕು, ಅಲ್ಲಿ ಸುಳಿ ಏನರ ಹುಳ ಬಂದೈತೋ ಏನೋ ಅಂತವೆಲ್ಲ ನೋಡಬೇಕು. ಅದೆಲ್ಲ ನೋಡ್ತಾರೆ ಸರ್ ಅವ್ರು, ಪ್ರತಿಯೊಂದನ್ನು ಅದನ್ನ ಮಾಡ್ತಾರ. ಹತ್ರ ಹೋಗಿ ಹೊಡಿತಾರೆ ಸರ್ ಅವ್ರು. ನಾಲ್ಕು ಗಿಡದ ಮೇಲೆ ಹೋಗ್ಬಿಡ್ತೀರ? ಇಲ್ಲ, ಮೇಲೆ ಹೋಗಲ್ಲ ಸರ. ಅಂದ್ರೆ ಒಂದು 10 ಫುಟ್ ಕೆಳಗಡೆ ಇರ್ತಾರ ಅವ್ರು, ಅಂದ್ರೆ ಪಂಪ್ ಸ್ಪೀಡ್ ಇರುತ್ತಲ್ಲ. ಒಂದು ಮರದಲ್ಲಿ ಕೂತಂದ್ರೆ ಒಂದು 10 ಮರ ಕುಡಿತಾರ, ಒಂದು ಮರದಲ್ಲಿ ಕೂತಂದ್ರೆ ಸೈಡಿಗೆ ಬರೋ ಮರ ಎಷ್ಟು ಮರ ಸಿಗುತ್ತಲ್ಲ ಆ ಮರಕ್ಕೆಲ್ಲ ಸಿಂಪರಣೆ ಮಾಡ್ತಾರವ್ರು. ಮತ್ತೆ ಮಳೆ ನೋಡ್ಕೊಂಡು ಗ್ಯಾಪ್ ನೋಡ್ಕೊಂಡು ಔಷಧಿ ಹೊಡೆದ್ಮೇಲೆ ಒಂದು 2 ತಾಸು 3 ತಾಸು ಗ್ಯಾಪ್ ಇರಬೇಕಾಗುತ್ತೆ. ಇಲ್ಲಾಂತ ಹೇಳಿದ್ರೆ ಅದು ಹಿಡಿಯಲ್ಲ, ಸುಮ್ಮನೆ ಮತ್ತೆ ಮಳೆಗೆ ಅಷ್ಟು ಕಂಪ್ಲೀಟ್ ಹೋಗ್ಬಿಡುತ್ತೆ. 2-3 ತಾಸು ಗ್ಯಾಪ್ ಇರಬೇಕು ಮಳೆ ಹೊಡೆದ್ಮೇಲೆ, ಇಲ್ಲಾಂದ್ರೆ ಗಮ್ಮ ಕೊಡಿತಾರೆ. ಆದರೂ ಒಂದು 2-3 ತಾಸು ಸ್ವಲ್ಪ ಹೊಳವಿದ್ರೆ ಭಾರಿ ಉತ್ತಮ ಹಿಡಿಯುತ್ತೆ ಅದು. ನಾವು ರೋಗ ಬರಲಿ ಬರದೇ ಇರಲಿ ಆ ಸಿಂಪರಣೆ 2 ಸಿಂಪರಣೆ ಕೊಡಬೇಕು ಅಂತೀವಲ್ಲ, ಅದು ಮಾಡೋದು ಒಳ್ಳೇದು. ಅಲ್ಲ, ಅದೇ ವರ್ಷಕ್ಕೆ ಒಂದು ಬಾರಿ ಹೊಡೆಯೋದು ಒಳ್ಳೇದು ಸರ್. ಅಂದ್ರೆ ತುತ್ತ ಸುಣ್ಣ ಮತ್ತೆ ಅದಕ್ಕೆ ಜ್ವರ ಬರಲ್ಲ ಸರ್. ಜ್ವರ ಅಂತಾರೆ ಅದಕ್ಕೆ, ಮರಗಳಿಗೂ ಜ್ವರ ಬರ್ತವೆ, ಮನುಷ್ಯ ಟೈಪ್ ಜ್ವರ ಬರ್ತವೆ. ಆ ಜ್ವರ ಬಂದಾಗ ಅದಕ್ಕೆ ಅದೇ ಔಷಧಿ ತುತ್ತ ಮತ್ತೆ ಸುಣ್ಣ. ಅದು ಮರಕ್ಕೆ ಜ್ವರ ಬಂದ್ರೆ ಸಮಯದಲ್ಲೂ ಅದು ಕಂಟ್ರೋಲ್ ಆಗುತ್ತೆ, ಇಲ್ಲಾಂದ್ರೆ ಮರ ಹೋಗ್ಬಿಡುತ್ತೆ. ಅದು ಹೊಡಿಲ್ಲ ಅಂತ ವರ್ಷಕ್ಕೆ ಒಂದು ಬಾರಿ ಹೊಡೋದು ಭಾರಿ ಒಳ್ಳೇದು. ಈಗಿಂದಲ್ಲ ಸರ್, 200-200 ವರ್ಷದಿಂದ ಹೊಡಿತಾನೆ ಇದ್ದಾರೆ ಅವರು. ನಾವು ಅದನ್ನೇ ಯೂಸ್ ಮಾಡ್ತಾ ಬಿಟ್ರೆ ಬೇರೆ ಯಾವುದು ಚೇಂಜ್ ಮಾಡಲಿಲ್ಲ. ಕೊಟ್ಟಿಗೆ ಗೊಬ್ಬರ ಮಡ್ಡಿ ಗೊಬ್ಬರನ ಹಾಕ್ತಾ ಇದ್ದೀವಿ ಬಿಟ್ರೆ ಬೇರೆ ಮತ್ತೆ ಸರ್ಕಾರಿ ಗೊಬ್ಬರಗಳನ್ನು ಯಾವುದು ಯೂಸ್ ಮಾಡ್ತಿಲ್ಲ. ನಾವು ಗದ್ದೆಗೂ ಬಂತು, ತೋಟಕ್ಕೂ ಬಂತು, ಮತ್ತೆ ಶುಂಠಿಗೂ ಬಂತು, ಯಾವುದಕ್ಕೂ ನಾವು ಸರ್ಕಾರಿ ಗೊಬ್ಬರಗಳನ್ನ ಯೂಸ್ ಮಾಡ್ತಾ ಇಲ್ಲ. ಅದರ ಅನುಕೂಲ ಏನು? ಅನುಕೂಲ ಅಂದ್ರೆ ಸರ್, ನಮಗೆ ಯಾವುದೇ ಒಂದು ರೋಗ ರುಜಿಗಳು ಬರಲ್ಲ, ಮತ್ತೆ ಇಳುವರಿ ಚೆನ್ನಾಗಿರುತ್ತೆ. ಮತ್ತೆ ನಾವು ಈಗ ಭತ್ತನೆಲ್ಲ ತಿನ್ನೋದಕ್ಕಾಗಿ ಸರ್ ರಾಸಾಯನಿಕ ಗೊಬ್ಬರ ಯಾವುದು ಮಿಕ್ಸ್ ಇರಲ್ಲ, ಸಾವಯವ ಗೊಬ್ಬರ ಇರೋಕ್ಕಾಗಿ ರೋಗ ರುಚಿಯ ಮಟ್ಟ ಕಡಿಮೆ ಆಗಿರುತ್ತೆ ಅಂತ ನಮ್ದೊಂದು ಅನಿಸಿಕೆ. ನೀವು ಹೇಳ್ತಾ ಇದ್ರಿ ಅಂತರ, ಈಗಿನವರು 8-9 ಫೀಟ್ ಇರ್ತಾರೆ, ನಮ್ಮ ಹಿರಿಯರು 12 ಫೀಟ್ ಇರ್ತಾರೆ, ಅದನ್ನು ಕೂಡ ನಾನೇ ಒಪ್ಕೊಂಡಿನಿ. ಮತ್ತೆ ಅಲ್ಲಿ ಇಳುವರಿ ಜಾಸ್ತಿ ಬರುತ್ತೆ. ಎಷ್ಟು ಇಳುವರಿ ಜಾಸ್ತಿ? ಅಲ್ಲ, 12 ಫುಟ್ ಇಟ್ಟರೆ ಸರ್ ಗ್ಯಾಪ್ ಇರೋಕ್ಕಾಗಿ ಅದಕ್ಕೆ ಹೆಡೆಗಳು ಒಂದು ಕುಂಟು ಹೆಚ್ಚಾಗಲ್ಲ, ಹೆಡೆ ಒಂದು ಕುಂಟು ಹೆಚ್ಚಾಗಲ್ಲ. ಇವರು ಏನು ಮಾಡ್ತಾರೆ, ಈಗಿನವರು 8 ಫೂಟಿಗೆ ಇಡ್ತಾರೆ, ಅದು ಹೆಡೆ ಹೆಚ್ಚಾಗುತ್ತದೆ ಅದಕ್ಕೆ. ಈಗ ಒಂದು ಉದಾಹರಣೆ ಅಂದ್ರೆ ಸರ್, ಒಂದು ತಾಯಿಗೆ 12 ಜನ ಮಕ್ಕಳಾದ್ರೆ ಹೆಂಗೆ, 2 ಜನ ಮಕ್ಕಳಾದ್ರೆ ಹೆಂಗೆ ಸರ್, ಅವ್ರಿಗೆ ಎಷ್ಟು ಒಂದು ಸೌಲಭ್ಯಗಳು ಜಾಸ್ತಿ ಸಿಗ್ತಾವಲ್ಲ ಅದೆಲ್ಲ ಕನ್ನಡ ಸರ್ ಎಷ್ಟು ದೂರ ಇರುತ್ತೆ ಅಷ್ಟು ಅದಕ್ಕೆ ಬೇರು ಹೋಗ್ಲಿಕ್ಕೆ ಅದಕ್ಕೆ ಆಹಾರ ಸಿಗುತ್ತೆ ಅದಕ್ಕೆ ಹತ್ತಿರ ಆಗಿಬಿಟ್ರೆ ಅದಕ್ಕೆ ಏನಾಗುತ್ತೆ ಕಂಡ್ರೆ ಆಹಾರ ಜಾಸ್ತಿ ಸಿಗಲ್ಲ ಮತ್ತು ಉತ್ತು ಇದೂ ಬರಲ್ಲ ಇಳುವರಿ ಜಾಸ್ತಿ ಬರಲ್ಲ ಸರ್. ಸರಿ, ನಿಮ್ಮ ಇಳುವರಿ ಎಷ್ಟು ಬಂದಿದೆ? ಇಳುವರಿ ಅಂದ್ರೆ 4 ಕೊನೆ 5 ಕೊನೆ ಬರುತ್ತೆ ಸರ್, ಒಂದು ಮರದಲ್ಲಿ 4 ಕೊನೆ 5 ಕೊನೆ ಬರುತ್ತೆ. ಈಗ 8 ಫೀಟ್ 9 ಫೀಟ್ ಇಟ್ಟವ್ರದ್ದು ಅವ್ರು ಸ್ವಲ್ಪ ಇಳುವರಿ ಕಡಿಮೆ ಸರ್, ಅವ್ರು ಅಂದ್ರೆ ಎರಡು ಬಂದು ಜಾಸ್ತಿ ಸರ್, ಅವ್ರು ಎರಡು ನಮ್ದು 5-6 ಬರುತ್ತೆ ಸರ್, ಅವ್ರು 2 ಬಂದು ಜಾಸ್ತಿ. ಹಾಗೂ ಒಂದು ಸ್ವಲ್ಪ ನಿಮ್ಗೆ ಅವ್ರಕ್ಕಿಂತ ನಿಮ್ಗೆ ಜಾಸ್ತಿ ಬಂದೇ ಬರುತ್ತೆ. ಒಟ್ಟಾರೆ ಇಡೀ 1.5 ಎಕರೆ ಇಳುವರಿ ಜಾಸ್ತಿ ಆಗುತ್ತೆ. ಹೌದು, ಜಾಸ್ತಿ ಆಗುತ್ತೆ. ಎಷ್ಟು ಒಂದು ಎಷ್ಟು 2 ಕ್ವಿಂಟಲ್? ಒಂದು 4 ಕ್ವಿಂಟಲ್ ಜಾಸ್ತಿ ಬರುತ್ತೆ ಸರ್. 4-5 ಕ್ವಿಂಟಲ್? ಹೌದು, 5 ಕ್ವಿಂಟಲ್ ಜಾಸ್ತಿ ಬರುತ್ತೆ. ಅದು ತಳಿ ಮೇಲೆ ಅದ್ರ ಮೇಲೆ ಏನು ಅಲ್ಲ, ಆ ಟೈಪ್ ಏನಿಲ್ಲ. ನೀವು ಗ್ಯಾಪ್ ಹಾಕಿದಷ್ಟು ಒಳ್ಳೇದು, ದೂರ ನಟ್ಟಷ್ಟು ಬರೀ ಒಳ್ಳೇದು. ತೆಂಗಿನ ಗಿಡ ಆಗಲಿ, ಅಡಿಕೆ ಗಿಡ ಆಗಲಿ, ನೀವು ಕನಿಷ್ಠ ಅಂತ ಹೇಳಿದ್ರೆ 12 ಫುಟ್ ಇರೋದು ಬರೀ ಒಳ್ಳೇದು. ಇನ್ನೂರು ಯಾವುದು ಮಾಡಿದ್ದು ಯಾವುದು ಫೇಲ್ ಇಲ್ಲ. ಇವಾಗೆಲ್ಲ ಹೊಸ ಹೊಸ ಆಧಾರಕನ ಬಂದು 8 ಫುಟ್ಗೆಲ್ಲ ಹಾಕ್ತಾರೆ, ಅದರಿಂದ ಇಳುವರಿ ಭಾಳ ಕಡಿಮೆ. ಒಟ್ಟು ಗಿಡ ಬೆಳೀತಾ ಬಿಟ್ಟಿರ್ತ ಸರ್, ಉತ್ತರ ಬರಲ್ಲ, 2 ಕೊನೆ ಮಾತ್ರ ಬರುತ್ತೆ. ನಮ್ಮಲ್ಲಿ 6 ಕೊನೆ 7 ಕೊನೆವರೆಗೂ ಬಂದಿದ್ದು ಉಂಟು. ನಮ್ಮ ಅಜ್ಜನ ಕಾಲದಿಂದ 3 ವರ್ಷದಿಂದ ಅಡಿಕೆ ತೋಟ ಮಾಡ್ಕೊಂಡು ಬರ್ತಾ ಇದಾರೆ ಸರ್. ಮತ್ತೆ ಅದಕ್ಕೆ ಗೊಬ್ಬರ ಅದನ್ನೆಲ್ಲ ಮನೆಯಲ್ಲೇ ಗೊಬ್ಬರ ಮನೆಯಲ್ಲೇ ಬೆಳೆದು ಮಾಡುತ್ತೆ ಸರ್. ಕೊಡಕೆ ಗೊಬ್ಬರ ಮತ್ತೆ ಸಾಯವ ಗೊಬ್ಬರ, ಎರೆಳೆ ಗೊಬ್ಬರ ಮಾಡ್ತೀವಿ. ಮತ್ತೆ ದರಕು ಮತ್ತೆ ಕರಡ ಇಂಗ್ಲೀಷ್ ಮಾಡ್ತೀವಿ ಸರ್. ಹಸಿರೆಳೆ ಗೊಬ್ಬರ ಅದೆಲ್ಲ ಅದನ್ನು ಮಾಡ್ತೀವಿ. ಇಷ್ಟು ನೀವು 1.5 ಎಕರೆಯಲ್ಲಿ 4-5 ಬೆಳೆಗಳನ್ನ ಜೊತೆಯಾಗಿ ಅಳವಡಿಸಿ ಅಡಿಕೆ ಅಲ್ಲದೆ ಅನೇಕ ಬೆಳೆ ಉತ್ಪನ್ನಗಳು ನಿಮಗೆ ಸಿಗುತ್ತೆ. ಅದರ ಕಾಳುಮೆಣಸು ಕೂಡ ಬಂಪರ್ ಬೆಳೆ ಮತ್ತು ಲಾಭ ಆಗಿದೆ ಅಂತ ಹೇಳ್ತಾ ಇದ್ರು. ಎಷ್ಟು 1.5 ಎಕರೆಯೊಳಗೆ ನಿಮ್ಗೆ ಖರ್ಚು ವೆಚ್ಚ ತೆಗೆದ್ರೆ? ಖರ್ಚು ವೆಚ್ಚ ಎಲ್ಲ ಖರ್ಚು ವೆಚ್ಚಗಳು ತೆಗೆದ್ರೆ ಸರ್ ಒಂದು 2 ಲಕ್ಷದಿಂದ 3 ಲಕ್ಷ ಕೊಡುತ್ತೀವಿ ಸರ್. 3 ಲಕ್ಷ ರೂಪಾಯಿ 1.5 ಎಕರೆಯಲ್ಲಿ ಬೆಳಿತೀವಿ. ಅಂದ್ರೆ ರೇಟ್ ಮೇಲೆ ಡಿಪೆಂಡ್ ಆಗಿರ್ತಾರೆ, ರೇಟ್ ಮೇಲೆ ಡಿಪೆಂಡ್ ಆಗ್ತಾರೆ. 4 ಲಕ್ಷ ಸಿಗಂತ ಇರ್ತವೆ ಅಂದ್ರೆ ನಾವು ಒಳ್ಳೆ ರೇಟ್ ಇದ್ದಾಗ ಅಡಿಕೆ ಕೊಟ್ಟರೆ ನಮಗೆ ಚೆನ್ನಾಗಿ ಲಾಭ ಸಿಗುತ್ತೆ. ನಾವು ಕಡಿಮೆ ರೇಟೆಲ್ಲ ಕೊಟ್ಬಿಟ್ರೆ ನಮ್ಗೆ 1 ಲಕ್ಷ ಲಾಸ್ ಆಗುತ್ತೆ. ಅಡಿಕೆ ಒಳ್ಳೆ ರೇಟ್ ಇದ್ದಾಗ ಕೊಟ್ಟಿದ್ರೆ ನಮ್ಗೆ ಅವು 4 ಲಕ್ಷ ಆದಾಯ ಬರುತ್ತೆ, ಖರ್ಚೆಲ್ಲ ಹೋಗುತ್ತೆ. ಈ ರೀತಿ ಬಹು ಬೆಳೆ ಹಾಕಿದಾಗ ಕೆಲಸ ಕಡಿಮೆ ಆಗುತ್ತೋ ಹೆಚ್ಚಾಗುತ್ತೆ? ಕೆಲಸ ಏನಷ್ಟೇನಾರ ಇದ್ದಿದ್ದ ಕೆಲಸ ಮಾಡ್ತೀವಿ ಸರ್, ಅದಕ್ಕೆ ಜಾಸ್ತಿ ಏನು ಕೆಲಸ ಬರಲ್ಲ ಸರ್. ಮಣ್ಣಂತೂ ಬೇಕೇ ಬೇಕ, ನೀರಂತೂ ಬಿಡ್ಲೇಬೇಕಾ, ಮತ್ತು ಬೇರೆ ಜಾಸ್ತಿ ಏನು ಕೆಲಸ ಬರಲ್ಲ ಸರ್. ಉತ್ಪನ್ನ ಜಾಸ್ತಿ ಬರುತ್ತಲ್ಲ ಸರ್, ನಮಗೆ ಕೆಲಸ ಒಂದು 4 ಕಾಳು ಜಾಸ್ತಿ ಹೋದ್ರೂ ಉತ್ಪನ್ನ ಜಾಸ್ತಿ ಬರುತ್ತಲ್ಲ, 4 ಬೆಳೆ 5 ಬೆಳೆ ಆಗುತ್ತಲ್ಲ, ಹಾಗಾಗಿ ಉತ್ಪನ್ನ ಜಾಸ್ತಿ ಬರುತ್ತೆ ಸರ್. ನಮಗೆ ಶುಂಠಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ? ಶುಂಠಿ ಒಂದು 5 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿ ಉಂಟು ಸರ್. ಸ್ವಲ್ಪ ಕೊಳೆ ರೋಗ ಜಾಸ್ತಿ ಸರ್, ಅದಕ್ಕೂ ಸ್ವಲ್ಪ ಅದೃಷ್ಟ ಬೇಕು. ಇನ್ನೂರಿಗೆ ನಮ್ಗೆ ಕೈ ಸೋಲಾಗಲ್ಲ ಸರ್. ಫಸ್ಟ್ ಒಂದು 3 ಕ್ವಿಂಟಲ್ 4 ಕ್ವಿಂಟಲ್ ಹಾಕ್ತಾ ಇದೀವಿ ಬೀಜ, ಇವಾಗ ಒಂದು 15 ಕ್ವಿಂಟಲ್ 20 ಕ್ವಿಂಟಲ್ 30 ಕ್ವಿಂಟಲ್ ಹಾಕ್ತಾ ಇದೀವಿ. ಎಲ್ಲಿ ಕಾಳಜಿ ಹೆಚ್ಚು ವಹಿಸಬೇಕಾಗುತ್ತೆ? ಕಾಳಜಿ ಅದೇ ಸರ್ ಹೇಳಿದ್ರೆ ಸ್ವಲ್ಪ ಕೊಳೆ ರೋಗ ಬರೋ ಜಾಸ್ತಿ ಸರ್. ಅದಕ್ಕೆ ಔಷಧಿ ನೋಡ್ತಾ ಇರಬೇಕು. ಮತ್ತು ಮೇನ್ ಹುಳಕ್ಕೆ ಸುಳಿ ರೋಗ ಅಂತ ಬರುತ್ತೆ, ಅದಕ್ಕೆ ಔಷಧಿ ಸಿಂಪರಣೆ ಮಾಡಬೇಕು. ಮತ್ತು ಆದಷ್ಟು ಮಣ್ಣು ಅದಕ್ಕೆ ಎತ್ತು ಕೊಡಬೇಕು, ಮಣ್ಣನ್ನು ಸ್ವಲ್ಪ ಆದಷ್ಟು ನಿಗಾ ಜಾಸ್ತಿ ಇರಬೇಕು ಸರ್. ಅದಕ್ಕೆ ಕೊಳೆ ಬಂದ್ಬಿಡುತ್ತೆ ಅಂತ ಹೇಳಿದ್ರೆ ಸರ್ ಇಡೀ ಪ್ಲಾಟು ತಾಗ್ಬಿಡುತ್ತೆ. ಅದು ಆದಷ್ಟು ನಾವು ಕಂಟ್ರೋಲ್ ಮಾಡೋ ಇದನ್ನ ನೋಡ್ಕೊತಾ ಇರಬೇಕು ಸರ್. ಬಂದ ಮೇಲೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ? ಬಂದ ಮೇಲೆ ಕಷ್ಟ ಸರ್, ಅದು ಕಂಟ್ರೋಲ್ ಮಾಡ್ಬೋದು. ಎಷ್ಟು ಜಾಸ್ತಿ ಬಂದ ತಕ್ಷಣವೇ ನಾವು ಆಗಿಂದಾಗ ಅದನ್ನು ಕಂಟ್ರೋಲ್ ಮಾಡಬೇಕು. ಮತ್ತು ಬಿಡ್ತಾ ಹೋಗ್ಬಿಟ್ರೆ ಅದು ಕಂಪ್ಲೀಟ್ ಎಲ್ಲ ಕಡೆ ಹೋಗ್ಬಿಡುತ್ತೆ ಸರ್. ಹಂಗಾಗಿ ಆದಷ್ಟು ನಾವು ಬರಬೇಕಾದ್ರೆ ಆದಷ್ಟು ಒಂದು ಸ್ವಲ್ಪ ಇರಬೇಕಾದ್ರೆ ಅದು ಕಂಟ್ರೋಲ್ ಮಾಡ್ಬೇಕು ನಾವು ಅದನ್ನು. ಅದು ಕಂಟ್ರೋಲ್ ಆಗುತ್ತೆ. ಏನು ಮಾಡಬೇಕು ಅವಾಗ? ಅದೇ ಔಷಧಿ ಎಲ್ಲ ಸಿಂಪಡಣೆ ಮಾಡ್ತೀವಿ ಸರ್. ಅದಕ್ಕೆ ಬೇಕಾಗತ್ತ ಯಾವುದೇ ಒಂದು ಇದನ್ನೆಲ್ಲ ಹಾಕ್ತಾ ಇರ್ತೀವಿ ನಾವು. ಸುಣ್ಣದ ಪ್ರಮಾಣ ಮತ್ತು ಈ ಕೆಮಿಕಲ್ಲು ಅವಕ್ಕೇನೇನು ಬೇಕೋ ಅದನ್ನೆಲ್ಲ ಹಾಕ್ತಾ ಇರ್ತೀವಿ. ಈ ರೀತಿ ಕೊಳೆ ರೋಗ ಬರುತ್ತಲ್ಲ, ಅದು ನಿರ್ವಹಣೆ ಸಮಸ್ಯೆಯಿಂದ ಬರೋದು ಅಥವಾ ಅದು ಮಣ್ಣಿನ ಪ್ರಾಬ್ಲಮ್ಮು ಬರುತ್ತೆ? ಮತ್ತೆ ಏನು ಮಾಡೋದಂದ್ರೆ ನಾವು 2 ವರ್ಷ ಬಿಟ್ಟು ಅದನ್ನು ಶುಂಠಿ ಹಾಕ್ಬೇಕಾಗುತ್ತೆ. ಒಂದು ಸಲ ಶುಂಠಿ ಹಾಕಿದ್ಮೇಲೆ 2 ವರ್ಷ ಗ್ಯಾಪ್ ಕೊಡ್ಬೇಕು ಆ ಜಾಗಕ್ಕೆ. ಅದನ್ನು ಬೇರೆ ಯಾವುದನ್ನ ನಾವು ಜೋಳ ಗಿಳೆ ಬೆಳಿಬಿಟ್ರೆ ಶುಂಠಿ ಹಾಕ್ಬಾರ್ದು. ಶುಂಠಿ ಹಾಕಿದ ಸರ್ ಅದು ತಕ್ಷಣ ಇದಾಗ್ಬಿಡುತ್ತೆ ಸರ್, ಅದು ರೋಗ ಅದರಲ್ಲಿ ಇರೋದಕ್ಕಾಗಿ ತಕ್ಷಣ ಅಟ್ಯಾಕ್ ಆಗ್ಬಿಡುತ್ತೆ. 2 ವರ್ಷ ಬಿಟ್ಟು ಹಾಕಿದ್ರೆ ಭೂಮಿ ರೂಡಿಸ್ಬಿಟ್ಟುಬಿಟ್ಟು ಅದು ಕಾಯುತ್ತಲ್ಲ ಭೂಮಿ, ಆವಾಗ ರೋಗ ಬರೋದು ಲಕ್ಷಣ ಕಡಿಮೆ ಇರುತ್ತೆ ಸರ್. ಅದು ಅಂದ್ರೆ ಈ ವರ್ಷ ನಾವು ಶುಂಠಿ ಹಾಕಿದ್ರೆ ಮತ್ತೆ ಮುಂದಿನ 2 ವರ್ಷ ಬಿಟ್ಟು 2 ವರ್ಷ ಗ್ಯಾಪ್ ಮಾಡ್ಬೋದು. ಈ ವರ್ಷ ಶುಂಠಿ ಹಾಕಿದ್ರೆ 2 ವರ್ಷ ಬಿಡ್ಬೇಕು, 2 ವರ್ಷ. 2 ವರ್ಷ ಬಿಟ್ಟರೆ 3 ವರ್ಷ ಹಾಕಿದ್ರೆ ಉತ್ತಮವಾದ ಬೆಳೆ ಬರುತ್ತೆ ಸರ್. ಇಲ್ಲಾಂತಂದ್ರೆ ರೋಗ ಜಾಸ್ತಿ ಬರುತ್ತೆ. ಆದ್ರೆ ನಡುಮಧ್ಯ ನಾವು ಶೇಂಗಾ ಹಾಕ್ಬೋದು, ಅದಕ್ಕೆ ಜೋಳ ಹಾಕ್ಬೋದು, ಬೇರೆ ಬೆಳೆಗಳನ್ನ ಏನ್ ಬೇಕು ಮಾಡ್ಕೋಬೋದು ಸರ್. 2 ವರ್ಷ ಶುಂಠಿ ಮಾತ್ರ ಗ್ಯಾಪ್ ಮಾಡ್ಬೇಕು, ಹೊಸ ಜಾಗ ಹುಡ್ಕೋದು ಸರ್. ನೀವು ಹೆಂಗ್ ಮಾಡ್ತೀರಿ ಮತ್ತೆ? ನಾವು ಹಂಗೆ ಮಾಡ್ತೀವಿ ಸರ್, 2 ವರ್ಷ ಬಿಟ್ಟು ಗ್ಯಾಪ್ ಮನೆ ಹಾಕ್ತೀವಿ. ಗ್ಯಾಪ್ ಮಾಡಿ 1 ವರ್ಷ ಬೇರೆ ಕಡೆ ಏನ್ ಹಾಕೋದು? ಬೇರೆ ಕಡೆ ಹಾಕ್ತೀವಿ ಸರ್, ಮತ್ತೆ ಬೇರೆ ಜಾಗ ಇರುತ್ತಾ, ಮತ್ತೆ ಬೇರೆ ಜಾಗ ತಗೋತೀವಿ. ಅಂದ್ರೆ ಬೇರೆದವ್ರು ಜಾಗ ಲೀಸ್ ತಗೋತೀವಿ, ಲೀಸ್ ಆ ಜಾಗದೊಳಗೆ ನೋಡ್ಬೇಕು ಅವರು ಹಾಕಿದ್ರು ಏನು ಅಂತ ನೋಡ್ಬೇಕಾಗುತ್ತೆ. 2 ವರ್ಷ ಗ್ಯಾಪ್ ಇರ್ಬೇಕಾಗುತ್ತೆ, ಅದೆಲ್ಲ ನೋಡಿ ಹಾಕ್ಬೇಕಾಗುತ್ತೆ. ಇಲ್ಲಾಂತ ಹೇಳಿದ್ರೆ ತಕ್ಷಣ ರೋಗ ಬರೋ ಜಾಸ್ತಿ ಲಕ್ಷಣಗಳು ಜಾಸ್ತಿ ಇರುತ್ತೆ. ಈಗ ನಾವು ಕನ್ನಡಿಗರು ನಮ್ಮ ಜಿಲ್ಲೆಯವರು ಬೆಳೀತಕ್ಕಂಥ ಶುಂಠಿಗೂ ಕೇರಳದಿಂದ ಬಂದು ಕೆಲವೊಂದ್ಸಲ ಲೀಸ್ ತಗೊಂಡು ಬೆಳೀತಾರಲ್ಲ ಅವ್ರು ಬೆಳೆದಕ್ಕೂ ಏನು ವ್ಯತ್ಯಾಸ ಶುಂಠಿ ಸರ್? ಅವ್ರದ್ದು ರಾಸಾಯನಿಕ ಗೊಬ್ಬರ ಸಿಕ್ಕಾಪಟ ಹಾಕಿರ್ತಾರೆ ಸರ್, ಅದ್ರ ಭಯಂಕರ ಅದು ನಮ್ಗೆ ಗೊತ್ತಿಲ್ಲ ಸರ್. ನಮಗೊಂದು 5 ವರ್ಷದಿಂದ ನಾವೀಗ ಸರ್ಕಾರಿ ಗೊಬ್ಬರ ಯೂಸ್ ಮಾಡೋ ಭಾಳ ನಾವು ಕಮ್ಮಿ ಸರ್. ಅವರು ಏನೇನೋ ಟೆಕ್ನಿಕಲ್ ಏನೇನೋ ಹಾಕ್ತಾರೆ ಅಂತ ಗೊತ್ತಿಲ್ಲ ಅದು, ಹಾಗಾಗಿ ಅದು ತಿನ್ಲಿಕ್ಕೆ ಅಷ್ಟೊಂದು ಇದಿರಲ್ಲ ಸರ್. ಅದು ಉತ್ಪನ್ನ ಜಾಸ್ತಿ ಬರೋದು ಬಿಟ್ಟರೆ ಅದು ಏನೇನೋ ಕೆಮಿಕಲ್ ಹಾಕ್ತಾರೆ, ಆ ಗುಟ್ಟನ್ನು ಯಾರಿಗೂ ಕೊಡಲ್ಲ ಸರ್. ಕೇರಳ ಪಾರ್ಟಿ ಅದು ಮುಂಚೆ 10-20 ವರ್ಷದಿಂದ ಹಾಕ್ತಿದ್ರು ಅವರು, ಅದು ಏನೇನು ಹಾಕ್ತಾರೆ ನಮಗೆ ಗೊತ್ತಿಲ್ಲ, ಏನೇನು ಮಿಕ್ಸ್ ಮಾಡಲ್ಲ ಹಾಕ್ತಾರಂತ ಅದಕ್ಕೆ ಅದು ನಮ್ಗೆ ಆರೋಗ್ಯಕ್ಕೆ ಭಾಳ ಹೊಡೆತ ಸರ್. ಅದು ಹಾಗಾಗಿ ಇಳುವರಿಯಲ್ಲಿ ನಿಮಗೆ ತೃಪ್ತಿ ಕೊಡುವಷ್ಟಾದರೂ ಬರುತ್ತಲ್ಲ? ಹಾಂ ಸರ್, ಬರುತ್ತೆ. ನಮಗೇನು ಲಾಸ್ ಆಗೋದಿಲ್ಲ ಸರ್. ಎಷ್ಟು ಬಂತು, ಹೇಗೆ ಮಾರಾಟ ಮಾಡಿದ್ರಿ, ಎಷ್ಟು ಸಿಕ್ತು? ಮಾರಾಟ ಅಂದ್ರೆ ಸರ್ ಹೋದ ವರ್ಷ ನಮಗೆ 3,000 ರೂಪಾಯಿ ರೇಟ್ ಸಿಕ್ಕಿತ್ತು ಸರ್, ಹಸಿ ಶುಂಠಿ ಕುಂಟಲಿಗೆ 3,000 ರೂಪಾಯಿ ಸಿಕ್ಕಿತ್ತು. ಎಷ್ಟು ಕುಂಟಲ್? ನಮ್ದೊಂದು 80 ಕ್ವಿಂಟಲ್ ಆಗಿದೆ ಸರ್. ಅಂದ್ರೆ ಹೆಚ್ಚು ಕಡಿಮೆ 1.5 ಲಕ್ಷ ರೂಪಾಯಿ ಆಗಿದೆ. ಹೌದು ಸರ್. 2.5 ಲಕ್ಷ ರೂಪಾಯಿ ಖರ್ಚು ಬಹಳ ಬರುತ್ತೆ. ಖರ್ಚು ಅದೇ ಆಳುಗಳಿಂದ ಖರ್ಚು ಬರುತ್ತೆ ಸರ್. ಗೊಬ್ಬರ ಮತ್ತೆ ಇದೆಲ್ಲ ಹಾಕೋದು ಸರ್, ಎಂತಂದ್ರೆ ಬೇನುಂಡಿ ಸುಣ್ಣ ಖರ್ಚು ಬರುತ್ತೆ ಸರ್. 1 ಲಕ್ಷ ರೂಪಾಯಿ ಖರ್ಚು ತೆಗೆದ್ರು ಊಟಿ ಮಾಡಿಸ್ಬೇಕು ಸರ್, ಒಂದು ಪ್ಲಮ್ ಮತ್ತೆ ಅದನ್ನ ರೋಟ್ರಿ ಮಾಡ್ಬೇಕು. ಹಾ, ಸುಮ್ಮನೆ 1 ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಸರ್. ಮತ್ತೆ ನೀರು ಬಸಿದು ಹೋಗುವಂತ ಭೂಮಿ ಆಗ್ಬೇಕು, ಡ್ರೈ ಲ್ಯಾಂಡ್ ಆಗ್ಬೇಕು. ನೀರಾವರಿ ನೀರು ಅಂಶ ಇಲ್ಲಿ ನಿಲ್ಬಾರ್ದು, ಅದನ್ನ ತಕ್ಷಣ ಡ್ರೈ ಆಗ್ಬೇಕು. ಅಂತ ಭೂಮಿ ಆದ್ರೆ ಭಾರಿ ಒಳ್ಳೇದು. ಒಂದು ಸ್ವಲ್ಪ ಕೆಂಪು ಮಿಶ್ರಿತ ಮಣ್ಣಿದ್ರೆ ಒಳ್ಳೇದ, ಎರೆಮಣ್ಣು ಒಳ್ಳೇದು? ಎರೆಮಣ್ಣು ಒಳ್ಳೆ ಸರ್. ನೀರಿನ ವ್ಯವಸ್ಥೆ ಇರಬೇಕು, ನೀರಿನ ವ್ಯವಸ್ಥೆ ಜಾಸ್ತಿ ಇರ್ಬೇಕು ಸರ್. ಮತ್ತೆ ಬಸ್ಸಿಗಲ್ವೆ ಮಾಡಿದಾಗ ಅದು ಬಸ್ಗೊಂದು ಹೋಗುತ್ತೆ, ಆ ರೀತಿ ವ್ಯವಸ್ಥೆ ಮಾಡ್ಕೊಬೇಕು. ಇಳಿಜಾರಿರ್ಬೇಕು, ನೀರು ನಿಲ್ಬಾರ್ದು. ಎಷ್ಟೇ ಮಳೆ ಹೊಡೆದ್ರು ನೀರು ನಿಲ್ಬಾರ್ದು. ಎಷ್ಟೇ ಮಳೆ ಹೊಡೆದ್ರು ನೀರು ಆಗಿದ್ದಾಗ ಖಾಲಿ ಆಗ್ಬೇಕು. ಹೊಡೆದ 1/2 ಗಂಟೆ ಒಳಗೆ ನೀರು ಕಂಪ್ಲೀಟ್ ಡ್ರೈ ಆಗ್ಬೇಕು. ಅದು ನೀರಿನ ಸ್ಟಾಕ್ ಆಯ್ತು ಅಂತಂದ್ರೆ ಅದು ಅಲ್ಲೇ ಕೊಳ್ಳೋ ಜಾಸ್ತಿ ಉತ್ಪತ್ತಿ ಬರೋ ಲಕ್ಷಣಗಳು ಸಾಧ್ಯತೆಗಳು ಜಾಸ್ತಿ ಇರ್ತದೆ ಸರ್. ಈಗೇನು ನಮಗೆ ಕಟಾವು ಮಾಡಬಾರ್ದು ಅವನಿಷ್ಟು, ಒಂದಿಷ್ಟು ದಿನ ಬಿಡೋಣ, ಇನ್ನು ಮುಂದಿನ ತಿಂಗಳು ಮಾಡೋಣ, ಹಂಗೆ ಮಾಡ್ಬೋದಲ್ಲ ಅಲ್ಲಿ ಸರ? ಶುಂಠಿ ಈಗ ನಮಗೆ ರೇಟ್ ಇಲ್ಲ, ಈಗ ಕಟಾವು ಮಾಡಿದ್ರೆ ಯಾವಾಗ ಬೇಕಾದ್ರೆ ನೀವು ಇದು ನೀರು ಬಿಡೋದು, ನೀರಿನ ವ್ಯವಸ್ಥೆ ಮಾಡಬೇಕಾಗುತ್ತೆ. ಡ್ರಿಪ್ಪಿಂದ 3 ತಿಂಗಳು ಬಿಟ್ಟು ಕೇಳ್ಬೋದು, 4 ತಿಂಗಳು ಬಿಟ್ಟು ಕೇಳ್ಬೋದು, ಏಪ್ರಿಲ್ ಮೇಗೆ ಕೇಳ್ಕೊಬೋದು. ನಾವು ಬೇಕಾದಾಗ ಕೇಳಲಿಕ್ಕೆ ಅವಕಾಶ ಇರುತ್ತೆ. ಅದೇ ಕೇಳಲ್ಲ, ಕೇಳಲ್ಲ ಸರ್. ನೀರಿನ ವ್ಯವಸ್ಥೆ ಮಾಡಬೇಕಾಗುತ್ತೆ. ನೀರು ನೀರಿನ ವ್ಯವಸ್ಥೆನ ಮಾಡಿದ್ರು 4 ತಿಂಗಳು ಅದು ಒಂಥರ ಯೋಗನ ಸರ್. ಅದು ನಡು ಬಂದ್ರೆ ಹೋಗೋ ಬಂದರು ಬಂತ ಹೇಳಕ್ ಬರ್ತದೆ. ಕೆಲವು ಬೂಸ್ಟ್ ಹೋಗ ಅಂತ ಬರ್ತದೆ, ಆ ಟೈಪ್ ಬಂದ್ಬಿಡ್ತದೆ. ಇಡೀ ಇದಕ್ಕೂ ತಾಗ ಚಾನ್ಸ್ಗಳು ಇರ್ತೈತೆ. ಅದು ಹಿಂಗೆ ಬಂದೇ ಬರ್ತಾ ಹೇಳಕ್ ಬರೋದು ಶುಂಠಿ ಸರ್. ಅದು ಭಾಳ ಒಂಥರ ಆಶ್ಚರ್ಯ ಬೆಳೆ, ಅದು ಅದೃಷ್ಟದ ಬೆಳೆ ಅಂತ ಟೈಪ್ ಅದು. ಯಾಕಂದ್ರೆ ತಂಪು ಇತ್ತಂದ್ರೆ ರೋಗ ರುಜಿನಗಳು ಸಂಖ್ಯೆ ಜಾಸ್ತಿ ಇರ್ತದೆ. ಹಂಗಾಗಿ ನಾವು ಅದನ್ನ ಬಂದೇ ಬರ್ತಾ ಹೇಳಕ್ಕೂ ಬರಲ್ಲ, ಬರಲ್ಲ ಅಂತ ಹೇಳಕ್ಕೂ ಬರಲ್ಲ. ಎರಡೂ ಮೇಲೆ ಡಿಪೆಂಡ್ ಆಗಿರ್ತೀವಿ. 2 ಎಕರೆ ಭತ್ತ ಹಾಕಿರಿ, ಅನಿವಾರ್ಯವಾಗಿ ಹಾಕಿದ್ದು ಅಥವಾ ಅವಶ್ಯಕತೆ ನಾವು ಬೆಳೆ ಬೆಳಿತೀವಿ ಸರ್. ನಮ್ಮ ಅಜ್ಜನ ಕಾಲದಿಂದ ನಾವು ಮಾಡ್ತಾ ಇದೀವಿ ಸರ್. ಈಗೊಂದು 40-50 ವರ್ಷ 100 ವರ್ಷದಿಂದಲೂ ನಮ್ಮ ಅಜ್ಜ ಮುತ್ತಜ್ಜನಿಂದ ಮಾಡ್ತಾ ಇದೀವಿ ಸರ್. ಹಿರಿಯರು ಮಾಡ್ತಾರಂತೇಳಿ ನಾವು ಮಾಡ್ದ ಹಂಗೇನಿಲ್ಲ ಸರ್. ಭೂಮಿ ಮತ್ತೆ ಬಿಟ್ಟರೆ ಮತ್ತೆ ಮಾಡೋದೇ ಇರಲ್ಲ ಸರ್. ನಾವು ಮಾಡಲೇಬೇಕು ಅನಿವಾರ್ಯ. ನಮ್ಗೆ ಮತ್ತೆ ಊಟಕ್ಕೆ ಬೇಕಲ್ಲ ಸರ್. ಊಟಕ್ಕೋಸ್ಕರ ಮತ್ತೆ ನಮ್ದು ಯಾವುದೇ ಸರ್ಕಾರಿ ಗೊಬ್ಬರ ಮಿಸ್ ಇರಲ್ಲ ಸರ್. ಸಾವಯವ ಗೊಬ್ಬರ ಇರೋಕ್ಕಾಗಿ ನಾವು ಯಾವಾಗಲೂ ಕೊಡಕಿಗೂ ಬೇಕಲ್ಲ ಸರ್. ದನಕರಿಗೆ ಹುಲ್ಲು ಬೇಕು, ಅದಕ್ಕೋಸ್ಕರ ಮಾಡ್ತಿರ್ತೀವಿ ಸರ್. ದನಕರುಗಳನ್ನು ಸಾಕಿರಿ? ಹೌದು ಸರ್, ಸಾಕಿರಿ. ದನಕರುಗಳಲ್ಲದೆ ಮತ್ತೆ ಬೇರೆ ಹಸು ಸಾಕೋದು, ಕುರಿ ಸಾಕೋದು, ಕೋಳಿ? ಕುರಿ ಸಾಕಿದ್ವಿ, ಎಲ್ಲ ಕೊಟ್ಟಿದ್ವಿ ಸರ್. ಆಡು ಗುರಿ ಸಾಕ್ತಿದ್ವಿ, ಕಮಲು ಗುರಿ. ಮತ್ತೆ ಬಿಟ್ರಿ ಈಗ ಅದೆಲ್ಲ ಒಂದ್ಸಲ ಕೊಟ್ಟಿವಿ ಸರ್. ಮತ್ತೆ ಈ ಲಾಕ್ಡೌನ್ ಎಲ್ಲ ಬಂತು, ಹಂಗಾಗಿ ಒಂದ್ಸಲ ಎಲ್ಲ ಕೊಟ್ಟಿವಿ. ಮತ್ತೆ ನೆಕ್ಸ್ಟ್ ಮಾಡುವ ಸರ್. ಲಾಭದಾಯಕನಾ ಅದು? ಹಾ, ಲಾಭದಾಯಕ ಸರ್. ಅದು ಲಾಭದಾಯಕ ಅಂದ್ರೆ ಸರ್, ಅದೀಗ ನಮಗೆ ಎಷ್ಟೇನಾದ್ರೂ ನಮಗೆ ಅದು ಹಸು ಜೊತೆಗೆ ಇರೋಕ್ಕಾಗಿ ನಮಗೆ ಬೇರೆ ಏನಂತರ ಕೆಲಸ ಇರಲ್ಲ ಸರ್. ಅದಕ್ಕೆ ಹುಲ್ಲು ತಿಂತಿತ್ತು, ಹಿಂಡಿ ತಿಂತೈತಿ, ನೀರು ಇದೆ, ನೀರೇ ಬರುತ್ತೆ. ಹಂಗಾಗಿ ಎಷ್ಟು ಯಾವುದೇ ನಮ್ಗೆ ಖರ್ಚು ಯಾವುದೂ ಬರಲ್ಲ ಸರ್. ನಮ್ಮ ಜೊತೆಗೆ ಅದು ಇರೋಕ್ಕಾಗಿ ಎಕ್ಸ್ಟ್ರಾ ಯಾವುದೇ ಖರ್ಚುಗಳು ಬರಲ್ಲ ಸರ್ ಅದರಲ್ಲಿ. ನೀವು ಎಷ್ಟು ಸಾಕಿದ್ರಿ ಮತ್ತು ಅದು ಹೇಗೆ ಮಾರಾಟ ಆಯಿತು, ಏನೇ ಅದನ್ನ ಸ್ವಲ್ಪ? 20,000 ಹಿಂಗೆಲ್ಲ ಕೊಟ್ಟಿದ್ದು ಸರ್. 20,000, 25,000, 30,000 ಕೊಟ್ಟಿದ್ದು ಉಂಟು ಸರ್. ಅದು ತೂಕದ ಮೇಲೆ ಡಿಪೆಂಡ್ ಆಗಿತ್ತು ಸರ್. ಒಂದು ಮರಿಯನ್ನು 30,000 ತನಕ ಹೋಗಿದೆ ಸರ್. ದೊಡ್ಡದು ಮರಿ ತಂದಿರೋದು, 1,500-2,000 ಕೊಟ್ಟು ಮರಿ ತರೋದು. ಅದನ್ನು 15,000, 20,000, 25,000 ಮಾರ್ತೀವಿ ಸರ್. ಅಂದರೆ ಅದು ತೂಕದ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್. ತೂಕ ಜಾಸ್ತಿ ಬಂದಾಗ ರೇಟ್ ಜಾಸ್ತಿ ಆಗುತ್ತೆ ಸರ್. ತೂಕ ಜಾಸ್ತಿ ಬಿಡೋಕಾದ್ರೆ ಏನು ಮಾಡೋದು? ಅಲ್ಲ, ಹಾಗೆ ಅಂದರೆ ತೂಕ ಅಂದರೆ ಅದು ಸ್ವಲ್ಪ ಮೇಯಸ ಜಾಸ್ತಿ ಸರ್. ಹಿಂಡಿ ಜಾಸ್ತಿ ಕೊಡಬೇಕು, ತೌಡು, ಗೋಧಿ ಭೂಸ ಮತ್ತು ಹುಲ್ಲು, ಆ ಟೈಪ್ ಎಲ್ಲ ತಿನ್ನಿಸ್ಬೇಕಾಗುತ್ತೆ ಸರ್. ಸ್ವಲ್ಪ ಮೇಯಿಸಬೇಕಾಗುತ್ತೆ, ಸ್ವಲ್ಪ ಕಾಲಾಡಿಸ್ಬೇಕು, ಮತ್ತು ರೊಣೆಗಳನ್ನೆಲ್ಲ ಕಟ್ ಮಾಡ್ಬೇಕಾಗುತ್ತೆ ಮಳೆಗಾಲದಲ್ಲಿ, ಅದೆಲ್ಲ ಮಾಡಬೇಕಾಗುತ್ತೆ ಸರ್. ಎಷ್ಟು ಸಾಕಿದ್ದೀರಿ ನೀವು? ನಾವು ಜಾಸ್ತಿ ಸಾಕಲ್ಲ ಸರ್, ಒಂದು 15 ಮರಿ ಸಾಕಿದ್ವಿ ಸರ್. 15 ಮರಿ ಅಂದ್ರೆ ನಿಮಗೆ ಅದು 1 ಲಕ್ಷ ರೂಪಾಯಿ ಹೆಚ್ಚು ಕಡಿಮೆ? ಹಾಂ ಸರ್, 1 ಲಕ್ಷದ್ದು. ಅಂದರೆ ಖರ್ಚು ಅವೆಲ್ಲ ತೆಗೆದು, ಖರ್ಚು ಅಲ್ಲೇನು ಇಲ್ಲ ಜಾಸ್ತಿ? ಖರ್ಚು ಏನು ಜಾಸ್ತಿ ಇರಲ್ಲ ಸರ್. ಅದು ಸ್ವಲ್ಪ ಹಿಂಡಿಗೆ 1 ಲಕ್ಷ ಅಂದರೆ ಒಂದು 20,000 ತೆಗೀರಿ ಸರ್. 1,80,000 ಪ್ರಾಫಿಟ್ ಮಾಡ್ಬೋದು. ಹೇಗೆ ಮಾರಾಟ ಮಾಡೋದು? ಮಾರಾಟ ಬರ್ತಾರೆ, ಒಯ್ಲಿಕ್ಕೆ ಬರ್ತಾರೆ ಸರ್. ಅಲ್ಲಿಂದ ಜಾತ್ರೆ ಗೀತೆ ಆದ್ರೆ ಬರ್ತಾರೆ, ಒಯ್ಲಿಕ್ಕೆ ಬರ್ತಾರೆ. ಮಳೆ ಜಾಸ್ತಿ ಆಗುವಂಥ ಪ್ರದೇಶದೊಳಗೆ ಕುರಿ ಆಡು ಸಾಕೋದು ಅಷ್ಟೊಂದು ಕಷ್ಟ? ಮಾಡ್ಬೋದು ಸರ್. ಜಾಸ್ತಿ ಮಳೆ ಆಗೋದ್ರಿಂದ ಅದೇ ರೋಣೆ ಕಟ್ ಮಾಡ್ಬೇಕಾಗುತ್ತೆ ಸರ್, ಕಂಬಳಿ ಗುರಿ ಅಂತಾರಲ್ಲ ಅದನ್ನು ರೋಣೆ ಕಟ್ ಮಾಡ್ಬೇಕಾಗುತ್ತೆ. ಆಡು ಗುರಿ ಓಕೆ, ಅದು ಎಲ್ಲದಕ್ಕೂ ಸೆಟ್ ಆಗುತ್ತದೆ. ಈ ಕಂಬಳಿ ಗುರಿ ಅಂತ ಹೇಳಿದ್ರೆ ಅದನ್ನು ಮಳೆಗಾಲದಲ್ಲಿ ಉಣ್ಣೆ ಕಟ್ ಮಾಡ್ಬೇಕಾಗುತ್ತೆ. ಅದು ಇಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಈ ಮಳೆಗೆ ಅದು ಥಂಡಿಯಾಗಿ ಜಾಸ್ತಿ ಆಗ್ಬಿಡುತ್ತೆ. ಹಂಗಾಗಿ ಸರ್ ಉಣ್ಣೆ ಕಟ್ ಮಾಡಿದ್ರೆ ಇನ್ನೂ ಥಂಡಿ ಆಗುತ್ತೆ. ಇಲ್ಲ, ಥಂಡಿ ಆಗಲ್ಲ, ನೀರು ನೀರಲ್ಲ ಸರ, ಹಂಗಾಗಿ ಅದು ಡ್ರೈ ಆಗ್ಬಿಡುತ್ತೆ ಜಲ್ದಿ. ಉಣ್ಣೆ ತಂದ್ರೆ ನೀರು ಹಿಡ್ಕೊಳ್ತಾರೆ, ನೀರು ಕಟ್ ಮಾಡೋದ್ರಿಂದ ನೀರು ಆದಷ್ಟು ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ. ಅದಕ್ಕೂ ಕಟ್ ಮಾಡೋನ್ ಕರೆಸ್ಬೇಕ? ಹಾಂ, ನಮ್ಮಲ್ಲಿ ಕಟ್ ಮಾಡೋ ಒಬ್ರು ಇದಾರೆ ಸರ್, ಅವ್ರು ಬಂದರೆ ಕಟ್ ಮಾಡಿ ಹೋಗ್ತಾರಲ್ಲ. ಅವ್ರು ಕಟ್ ಮಾಡ್ಕೊಂಡು ಉಣ್ಣೆ ಒಯ್ದು ಬಿಡ್ತಾರೆ. ಉಣ್ಣೆ ಒಯ್ತಾರೆ ಸರ್. ನಿಮ್ಗೇನು ನೀವು ದುಡ್ಡು ಕೊಡಿರ್ಬೇಕಾಗಿಲ್ಲ? ಅವ್ರು ಕೊಡೋದು ಬೇಡ ಸರ್. ಅದಕ್ಕೂ ಮತ್ತೆ ನಮ್ಗೇನಾದ್ರು ಕೊಡ್ತಾರೆ, ಈಗ ಬೇಕಾದ್ರೆ ನಾವು ಅವ್ರಿಗೆ ತಿಳಿದು ಕೊಡ್ತೀವಿ. ಅದೇ ನಾವು ತಗೊಳಲ್ಲ, ಹಂಗೆ ಫ್ರೀ ಕೊಡ್ತೀವಿ, ಮತ್ತೆ ಕೆಲಸ ಮಾಡ್ತಾರೆ ಅಂತ ಫ್ರೀ ಕೊಡ್ತೀವಿ. ಅದನ್ನ ಕಂಬಳಿ ಗಂಬಳಿ ಮಾಡ್ತಿರ್ತಾರೆ ಅನ್ಸುತ್ತೆ. ಹಾಂ, ಕಂಬಳಿಗೆಲ್ಲ ಕಳಿಸ್ತಾರೆ ಸರ್, ಇವರು ಮಾಡಲ್ಲ, ಬೇರೆ ಕಡೆ ಕಳಿಸ್ತಾರೆ. ಅವನ್ನ ನಮ್ಮ ಕಂಬಳಿಯವ್ರಿಗೆ ಬಂದು ಕೊಟ್ಟೋಗ್ತಾರೆ ಕಂಬಳಿಯವ್ರನ್ನ. ಎಷ್ಟು ಜನ ಮಾಡ್ತೀರಿ ಹೊಲದಲ್ಲಿ ಎಲ್ಲ ಕೆಲಸ? ಹೊಲದಲ್ಲಿ ನಮ್ಮ ಮನೆಯವರು ಮತ್ತು ಆಳುಗಳು ಬೇಕಾದ ಟೈಮಲ್ಲಿ ಆಳುಗಳು ತಗೋಣ ಸರ್. ಬೇಕಾದಲ್ಲಿ ಹೆಣ್ಣು ಆಳು ಗಂಡು ಆಳು ಅದೆಲ್ಲ ತಗೋಬೇಕು, ಟೈಮಿಗೆ ಬೇಕಾ ತಗೋಣ. ಪ್ರಶಸ್ತಿ ಸನ್ಮಾನ ಏನಾದರೂ? ಇಲ್ಲ ಸರ್, ಯಾವುದು ಕೊಡಲಿಲ್ಲ. ಅದು ನಾವು ಜಾಸ್ತಿ ಕಡೆ ಹೋಗೋದು ಕಮ್ಮಿ ಸರ್. ಅದೇನು ಬೇಕಾಗಿಲ್ಲ ನಮಗೆ, ಹೊಲದಲ್ಲಿ ಮಾಡೋ ಖುಷಿ ಮಾಡ್ಕೊಳ್ಳಲ್ಲ ಸರ್. ಹಂಗಾಗಿ ನಮ್ಗೆ ಅದ್ರದ್ದು ಅವಶ್ಯಕತೆನೇ ಬೀಳಲ್ಲ ಸರ್. ನಮ್ಗೆ ಒಂದು ಹೆಮ್ಮೆ ಉಂಟು, ನಮ್ಗೆ ಇಲ್ಲಿರೋ ನಾವು ಅದರಲ್ಲಿ ಭಾಳ ಬದುಕ್ತಾರಲ್ಲ ಸರ್. ನಮ್ಮ ಅಜ್ಜ ಅಜ್ಜಿ ತಂದೆಯ ಕಾಲದೇನು ಇಲ್ಲಿರೋ ನಾವು ಮಾಡ್ಕೊಂಡಿರ್ತೀವಿ ಸರ್. ನಾವು ಅದನ್ನು ಮುಂದುವರಿಸ್ತಾ ಇದೀವಿ ಸರ್. ಈಗ ಸುತ್ತು ಕಡೆ ಬದುವಿಗೆ ಗೊಬ್ಬರ ಗಿಡ ಹಾಕೋದು ಅಥವಾ ಹುಲ್ಲಿನ ಗಿಡ ಹಾಕೋದು ಹೆಂಗೆ ಮಾಡೋದು? ಯಾವ ಸರ್ ನಿಮ್ಮ ತೋಟ ಸುತ್ತಮುತ್ತ ಹುಲ್ಲಿನ ಗಿಡನೂ ಬೇಕಾದ್ರೆ ಹಾಕ್ಬೋದು ಸರ್. ಬೇಣ ಖಾಲಿ ಇದ್ರೆ ಹುಲ್ಲಿನ ಗಿಡನೂ ಹಾಕ್ಬೋದು. ಅದನ್ನು ದನಕರಿಗೆ ಬರುತ್ತೆ, ಆಕಳಿಗೆ ಬರುತ್ತದೆ, ಹಾಲಿಗೆ ಒಳ್ಳೆ ಚೆನ್ನಾಗಿ ಬರುತ್ತದೆ, ಸರ್ಕಾರಿ ಗೊಬ್ಬರ ಹುಲ್ಲು ಸಿಗುತ್ತದೆ. ಆ ಹುಲ್ಲಿನ ಬೀಜ ತಂದು ಹಾಕಿದರೆ ಅದು ಚೆನ್ನಾಗಿ ಇಳುವರಿ ಬರ್ತದೆ. ನಾವು ಅದೇ ಸರ್ಕಾರಿ ಹುಲ್ಲು ಹಾಕಿದ್ದೀವಿ ಸರ್, ವರ್ಷಕ್ಕೆ ಎರಡು ಕಟಾವು ಆಗುತ್ತದೆ, ಅದನ್ನು ಆಕಳಿಗೆ ಹಾಕ್ತೀವಿ ಸರ್. ಒಟ್ಟಾರೆ ಕೃಷಿ ಏನು ಅನಿಸುತ್ತೆ ರಾಜು? ಅಲ್ಲ, ನಮ್ಗೆ ಈಗಿನ ಜನ್ರೇಷನ್ ಎಲ್ಲ ತಿಳಿಸ್ ಸರ್. ಇವತ್ತಿನ ಒಂದು ವಾತಾವರಣದಲ್ಲಿ ನಾವು ಇಷ್ಟಿಗೆ ನಮ್ಮದು ಡಿಗ್ರಿ ಕಲಿತು ನಮ್ಗೆ ಏನು ಪ್ರಯೋಜನ ಇಲ್ಲ ಸರ್. ಸುಮ್ಮನೆ ಅವರು ಅಲ್ಲಿ ಇಲ್ಲಿ ಕೆಲಸ ಜಾಬ್ ಅಂತೂ ಸಿಗಲ್ಲ ಸರ್. ಈ ಪ್ರೈವೇಟ್ನಲ್ಲೂ ಎಲ್ಲ ಮೋಸ, ಮತ್ತು ಈ ಲಾಕ್ಡೌನ್ ಇಟ್ಕೊಂಡು ಬಂದಕ್ಕಾಗಿ ನಮ್ಗೆ ಯಾವುದೇ ಒಂದು ರೀತಿ ಒಂದು ಪ್ರಾಬ್ಲಮ್ ಆಗಲ್ಲ ಸರ್. ನಮ್ಗೆ ಊಟಕ್ಕಾಗಲಿ ತಿಂಡಿಗಾಗಲಿ ಯಾವುದೇ ಒಂದು ಪ್ರಾಬ್ಲಮ್ಗಳು ಬರಲ್ಲ ಸರ್. ಎಲ್ಲ ಕಡೆ ಲಾಕ್ಡೌನ್ ಆದ್ರೆ ಸಮೇತ ನಮ್ಮ ಕೆಲಸಗಳು ನಾವು ಮಾಡ್ತಾನೆ ಇದ್ವಿ. ನಮ್ಗೇನು ಅದರಿಂದ ನಮ್ಗೆ ಬೇಜಾರನೂ ಆಗಲ್ಲ ಸರ್, ಮತ್ತು ಯಾವುದೇ ಕಾರಣಕ್ಕೂ ನಮ್ಗೆ ಪ್ರಾಬ್ಲಮೂ ಆಗಲಿಲ್ಲ. ಹಣಕಾಸಿನಲ್ಲಿರ್ಬೋದು, ಆಹಾರದಲ್ಲಿರ್ಬೋದು, ಏನೂ ತೊಂದರೆ ಆಗಲ್ಲ ಸರ್. ನಮಗೆ ಶುದ್ಧವಾದ ಗಾಳಿ, ಸ್ವಚ್ಛವಾದ ಊಟ, ಮತ್ತು ನಮ್ಗೆ ಎಕ್ಸಸೈಸ್ ಆಗುತ್ತೆ ಸರ್, ವರ್ಕ್ ಆಗುತ್ತೆ, ನಮ್ಮ ಬಾಡಿಗೂ ಕೆಲಸ ಮಾಡೋಕ್ಕಾಗಿ, ಮತ್ತು ಮಾನಸಿಕ ನೆಮ್ಮದಿ ಇರುತ್ತೆ, ಒಳ್ಳೆಯ ಗಾಳಿ, ಮತ್ತು ಯಾವುದೇ ಒಂದು ಜಂಜಾಟ ಒತ್ತಡಗಳು ಇರಲ್ಲ ಸರ್. ಈಗ ಹೊರಗಡೆ ಸಿಟಿಲಿ ಅಂದರೆ ಜಂಜಾಟಗಳೇ ಜಾಸ್ತಿ, ಬೆಳಗ್ಗೆ ಹೋದರೆ ಸಾಯಂಕಾಲ ಬರೋವರೆಗೂ ಬರೀ ಜಂಜಾಟ ಇರುತ್ತೆ. ನಾವು ಯಾವತ್ತಿಗೂ ಕೆಲಸ ಮಾಡ್ಕೊತಿರ್ತೀವಿ, ಯಾವತ್ತಿಗೂ ನಾವು ಫ್ರೀಯಾಗಿ ಇರ್ತೀವಿ. ನಮ್ಮದು ಟೆನ್ಷನ್ ಅಂದರೆ ನಮ್ಗೆ ಗೊತ್ತಾಗಲ್ಲ ಸರ್ ಯಾವಾಗಲೂ. ಯಾವತ್ತೂ ನಾವು 300 ದಿವಸ ನಮಗೆ ಫ್ರೀಯಾಗಿ ಇರ್ತೀವಿ ಅಂದರೆ ನಮ್ಗೆ ಕೆಲಸ ಮಾಡಿದರೆ ನಮ್ಗೆ ಗೊತ್ತಾಗಲ್ಲ. ಆಳು ಬಂದಾಗ ಕೆಲಸ ಬೇಕಾದ್ರೆ ನಾವು ಆಳು ತೊಗೊತೀವಿ, ಕೆಲಸ ಮಾಡ್ತಾರೆ, ಅವರು ಖುಷಿ ಖುಷಿಯಾಗಿರ್ತಾರೆ, ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ, ಒಂಥರ ಹಬ್ಬದ ವಾತಾವರಣ ಟೈಪ್ ಇರುತ್ತೆ ಯಾವಾಗಲೂ ನಮ್ಗೆ. ಮತ್ತು ಹೊಲದ ಕೆಲಸ ತೋಟದ ಕೆಲಸ ಮಾಡಬೇಕಂದಾಗ ಮಷಿನ್ ಜಾಸ್ತಿ ಯೂಸ್ ಮಾಡ್ತೀರ? ಮಿಷಿನ್ ಅಂದರೆ ಅದೇ ಸರ್, ಕಳೆ ಕಟ್ ಮಾಡೋಕೆ ಮಿಷಿನ್ ಕಟ್ ಮಾಡ್ತೀವಿ, ಮತ್ತು ಗದ್ದೆ ಊಟ ಟೈಮಲ್ಲಿ ಟಿಲ್ಲರ್, ಮುಂಚೆಲ್ಲ ಎತ್ತಿದ್ವಿ ಎಲ್ಲ ಕೊಟ್ಬಿಟ್ಟಿದ್ವಿ, ಈಗ ಇವಾಗೆಲ್ಲ ಟಿಲ್ಲರ್ ಸರ್. ಇವಾಗ ಅದು ಸ್ವಲ್ಪ ಆಳು ಖರ್ಚು ಕಡಿಮೆ ಆಗುತ್ತಾ? ಖರ್ಚು ನಟ್ಟಿಗೆಲ್ಲ ಆಳು ಬೇಕು ಸರ್, ನಟ್ಟಿಗೂ ಬೇಕು, ಕೊಯ್ಲಿಗೂ ಬೇಕು ಸರ್. ಆಳು ಕೊಯ್ಲಿಗೆ ಜನ ಮಾಡೋದೇ ಸರ್, ಅದು ಬಿಟ್ಟು ಮಾಡೋಕೆ ಬರಲ್ಲ. ನಿಮಗೆ ನಿಗದಿತ ಆಳು ಸಿಗ್ತಾವೆ? ಹಾಂ, ಆಳು ಸಿಗ್ತವೆ ಸರ್. ಅಂತ ಏನು ಸಮಸ್ಯೆ ಇಲ್ಲ, ಸಮಸ್ಯೆ ಇಲ್ಲ. ಮತ್ತು ಪ್ರಾಣಿಗಳ ಕಾಟ ಅವು ಬರ್ತಾ ಇರ್ತವೆ ಸರ್. ಈ ಗಾವೆ ಬರ್ತವೆ, ಜಿಂಕೆ ಬರ್ತವೆ, ಹಂದಿ ಬರ್ತವೆ, ಅದೆಲ್ಲ ಉಳಿದ್ಮೇಲೆ ನಮಗೆ ಅಂದರೆ ಬಂದೇ ಬಿಡ್ದು ಹೇಳೋಕ್ಕೆ ಬರಲ್ಲ ಸರ್. ಅದೊಂಥರ ಯಾವ ಬಿಡಲ್ಲ ಅಂತ ಹೇಳೋಕ್ಕೆ ಬರಲ್ಲ. ಎಷ್ಟೊತ್ತಿಗೂ ಅದೊಂಥರ ನಮಗೆ ಸಮಸ್ಯೆ ಇದ್ದಿದೆ. ಮಂಗ ಮತ್ತು ಜಿಂಕೆ ಮತ್ತು ಮಿಕ ಅದೆಲ್ಲ ಬರ್ತಾಯಿರ್ತದೆ ಸರ್. ನಮ್ಮ ಪ್ರಯತ್ನ ನಾವು ಮಾಡಬೇಕು ಸರ್. ಅದು ಬರಲಿ ಬರ್ದೇ ಇರಲಿ ನಾವು ಮಾಡ್ತಾಯಿರ್ತೀವಿ ಸರ್. ಇನ್ನು ಹೆಚ್ಚಿಗೆ ಬೇಕಾದ್ರೆ ಫಾರೆಸ್ಟ್ ಸಂಬಂಧಪಟ್ಟ ಅರಣ್ಯ ಇಲಾಖೆಗಿದ್ರೆ ಅವರಿಗೆ ತಿಳಿಸ್ತೀವಿ ನಾವು. ಅವ್ರು ಬಂದೆಲ್ಲ ವ್ಯವಸ್ಥೆ ಮಾಡ್ತಾರೆ ಸರ್. ಒಳ್ಳೆಯದು ರಾಜು, ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡ್ರಿ, ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಕೃಷಿ ಹಾಗೂ ತೋಟಗಾರಿಕೆ ಅನುಭವಗಳು ಈ ಕುರಿತು ಸಿದ್ದಾಪುರದ ರಾಜು ಕೃಷ್ಣ ನಾಯ್ಕ ಅವರೊಡನೆ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಎಚ್ಬಿ ರಾಮಡಿಗಿ. ಈಗ ರಾಷ್ಟೀಯ ಆಹಾರ ಭದ್ರತಾ ಮಿಷನ್ ಕುರಿತು ಮಾಹಿತಿ. ಶಿರ್ಷಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ತಜ್ಞರಾಗಿರುವ ಡಾಕ್ಟರ್ ಶಿವಶಂಕರ ಮೂರ್ತಿ ಅವರಿಂದ. ಬೇಳೆಕಾಳುಗಳ ಉತ್ಪಾದನೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಉದ್ದು ಹಾಗೂ ಹೆಸರು ಬೆಳೆಗಳನ್ನು ಸಂಪೂರ್ಣವಾಗಿ ಉಳಿಕೆ ತೇವಾಂಶದಲ್ಲಿ ನಾವು ಪ್ರಾತ್ಯಕ್ಷಿಕೆಗಳನ್ನು ಗುಚ್ಛ ರೀತಿಯಲ್ಲಿ ನಾವು ಹಮ್ಮಿಕೊಳ್ತಾ ಬರ್ತದೆ. ಇದರಲ್ಲಿ ಉದ್ದು ಬೆಳೆಯಲ್ಲಿ ನಾವು DU-1 ಹೊಸ ತಳಿಯ ಪರಿಚಯ, ಇದರ ಜೊತೆಗೆ ಜೈವಿಕ ಜೀವಾಣು ಗೊಬ್ಬರಗಳಾದ ರೈಜೋಬಿಯಮು ಮತ್ತು ರಂಜಕ ಕರಗಿಸುವ ಜೀವಾಣು ಗೊಬ್ಬರಗಳೊಂದಿಗೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡತಕ್ಕಂಥದ್ದು, ತುಕ್ಕು ನಿರೋಧಕರಿಗೆ ಔಷಧಿಗಳನ್ನು